ಸೌಲಭ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಜಾನುಕೊಂಡ ಗ್ರಾಮದ ರೈತ ಮಹಿಳೆ ಕವಿತಾ ಕೆವಿ ಅವರೊಂದಿಗೆ ಸಂದರ್ಶನ, ನಂತರ ಜನಪದ ಗೀತೆ, ರೈತರಿಗೆ ಸಲಹೆ ಹಾಗೂ ಹವಾಮಾನ ವರದಿ ಕೇಳುವಿರಿ. ಚಿತ್ರದುರ್ಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೇನೆ ಹಾಗೂ ಪ್ರಜಾ ಕಲ್ಯಾಣ ಸಮಿತಿ ಚಿತ್ರದುರ್ಗ ಇವರ ವತಿಯಿಂದ ಗಾನ ಸಂಗಮ ಸೀಸನ್ 2 ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ ನಮ್ಮ ಚಿತ್ರದುರ್ಗದಲ್ಲಿ ಇದೇ ಜನವರಿ 24-25 ವಾಲ್ಮೀಕಿ ಭವನದಲ್ಲಿ. ಸಂಗೀತಾಸಕ್ತರು ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದ್ದೂರಿ ವೇದಿಕೆಯ ಮಹಾಸ್ಪರ್ಧೆಯಲ್ಲಿ ಬಹುಮಾನ ಗೆಲ್ಲಿ. ಆಯ್ಕೆಯಾದ ಅತ್ಯುತ್ತಮ ಗಾಯಕರಿಗೆ ನಮ್ಮ ಆಲ್ಬಂನಲ್ಲಿ ಹಾಡುವ ಅವಕಾಶ. ಸ್ಪರ್ಧೆ ಕುರಿತು ಮಾಹಿತಿಗಾಗಿ ನೋಂದಣಿಗಾಗಿ ಸಂಪರ್ಕಿಸಿ 8-8-6-15-16-13-8. ಅಂದೇ ಸಂಗೊಳ್ಳಿ ರಾಯಣ್ಣ ಧ್ವನಿ ಸುರುಳಿ ಜನಾರ್ಪಣೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಜಾನಕೊಂಡ ಗ್ರಾಮದ ರೈತ ಮಹಿಳೆ ಕವಿತಾ ಕೆವಿ ಅವರೊಂದಿಗೆ ಸಂದರ್ಶನವನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಕೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಜಾನಕೊಂಡ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಕೆವಿ ಕವಿತಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಹೈನುಗಾರಿಕೆಯನ್ನು ಮಾಡ್ತಾರೆ. ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ಕವಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಕವಿತಾ ಅವರೇ, ಮೊದಲು ನೀವೆಲ್ಲ ಹುಟ್ಟು ಬೆಳೆದಿದ್ದಲ್ಲಿ, ನಿಮ್ಮ ವಿದ್ಯಾಭ್ಯಾಸ, ಬಾಲ್ಯ ಎಲ್ಲ ಎಲ್ಲಿ ಬೆಳೆದ್ರಿ? ನಿಮ್ಮ ತವರು ಮನೆ ಯಾವುದು? ನಂದು ದಾವಣಗೆರೆ ಜಿಲ್ಲೆ ಹಿರೇಕೋಗ್ಲೂರ್ ಹತ್ರ ಒಂದು ಭೀಮನೆರೆ ಅಂತ ಹೇಳಿ ಒಂದು ಗ್ರಾಮ. ಹಳ್ಳಿಯಲ್ಲಿ ಹುಟ್ಟಿದ್ದು, ಹಳ್ಳಿಯಲ್ಲೇ ಬೆಳೆದಿದ್ದು. ನನ್ನ ಬಾಲ್ಯದಿಂದಲೂ ನನ್ನ ತಾಯಿ ಮನೆಯಲ್ಲಿ 4 ಹಸು ಇದ್ವು. ನಾವು ಅಲ್ಲೂ ಕೂಡ ಹೈನುಗಾರಿಕೆ ಮಾಡ್ತಾ ಬಂದ್ವಿ. ಜೀವನದಲ್ಲಿ ದುಡಿಮೆನೆ ಮೇನು. ಈ ದುಡಿಮೆ ಇದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋ ಒಂದು ಗುರಿ ಮುಂದಿಟ್ಟು ನನ್ನ ತಾಯಿಯವರು ಕೂಡ ಈ ವ್ಯವಸಾಯದಲ್ಲಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿದ್ರು. ನಾನು ಕೂಡ ನನ್ನ ಬಾಲ್ಯದ ಒಂದು 5-6 ವರ್ಷದಿಂದಲೂ ಸಗಣಿ ಬಾಚ ಕಚ್ಚಿದ್ರು ನಮ್ಮನ್ನ. ಅಪ್ಪ ಅಮ್ಮನು ಕೃಷಿಕರನಾ? ಕೃಷಿಕರು. ನನ್ನ ತಂದೆ ಕಾರ್ಪೆಂಟರ್ ಕೆಲಸ ಮಾಡ್ತಿದ್ರು. ನನ್ನ ತಾಯಿ ವ್ಯವಸಾಯದಲ್ಲಿ ಉಳುಮೆ ಮಾಡ್ತಿದ್ವಿ. ನಾವು 1-2 ಜಮೀನು ಇತ್ತು ತವ್ರ ಮನೆಯಲ್ಲಿ, ಅಲ್ಲಿ ಉಳುಮೆ ಮಾಡ್ತಾ ಬಂದ್ವಿ. ನಾವು 3 ಅಕ್ಕ ತಂಗಿರು. ನಾವು ಕೂಡ ಹೊಲದಲ್ಲಿ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಿದ್ವಿ, ಹೈನುಗಾರಿಕೆಯಲ್ಲಿ ಮಾಡ್ತಾ ಇದ್ವಿ. ನಾವು ಬೆಳಗಿನ ಜಾವ 3 ಹಾಲು ಕರ್ಕೊಂಡು ಹೋಗ್ಬೇಕಿತ್ತು. ಅವಾಗ ಶಿವಮೊಗ್ಗ ಬ್ರಾಂಚಿಗೆ ಹೋಗ್ತಿದ್ದ ಹಾಲು, ಅದರಿಂದ ನಮ್ಗೆ ಹಳ್ಳಿಗೆಲ್ಲ ಗಾಡಿ ಎಲ್ಲ ಬರ್ತಿದ್ವು. ಅದರಿಂದ ನಾವು 3 ಎದ್ದು ಸಗಣಿ ಹೊಡೆದು ಹಾಲು ಕರೆದು ಹಾಲು ತಗೊಂಡೋಗಿ ಡೈರಿಗೆ ಹಾಕಿ ಬರ್ತಾ ಇದ್ವಿ. ಆ ತರ ಕಷ್ಟದಲ್ಲಿ ಜೀವನ ಬೆಳೆಸ್ಕೊಂಡ್ವಿ. ಅದರಿಂದಲೂ ತುಂಬಾ ಅನುಕೂಲ ಅಂದ್ರೆ ಬೇಜಾನ್ ಅನುಕೂಲನೇ ಆಯ್ತು. ನಾವು ವಿದ್ಯಾಭ್ಯಾಸ ಆಗ್ಲಿ, ನಮ್ಮ ಮದ್ವೆಗಳಾಗ್ಲಿ, ನಮ್ದು ಪ್ರತಿಯೊಂದು A-Z ಕೆಲಸ ಎಲ್ಲ ನಾವು ಕೃಷಿಯಿಂದಲೇ ಮಾಡಿದ್ದು, ಹೈನುಗಾರಿಕೆಯಿಂದಲೇ ಮುಂದೆ ಬಂದಿದ್ದು. ಆ ಒಂದು ಉದ್ದೇಶ ಇಟ್ಕೊಂಡು ನಮ್ದು ಕೂಡ ಮದ್ವೆ ಆಯ್ತು. ಇಲ್ಲಿ ಗಂಡ ಮನೆಯಲ್ಲೂ ಕೂಡ ಒಂದು 9 ಜಮೀನು ಇದೆ. ಇಲ್ಲೂ ಕೂಡ ನನಗೆ ಅನಿಸ್ತು, ಹೊಲದಲ್ಲಿ ವ್ಯವಸಾಯ ಮಾಡಬೇಕಾದ್ರೆ ಇಷ್ಟೆಲ್ಲ ಬದಿನಲ್ಲೆಲ್ಲ ಬೇಜಾನು ಹುಲ್ಲಿರುತ್ತೆ, ಅನ್ಯಾಯವಾಗೂ ವೇಸ್ಟ್ ಮಾಡೋದ್ಕಿಂತ 2 ಹಸು ಕಟ್ಕೊಂಡ್ರೆ ಹೊಲ ಗೊಬ್ಬರ ಆಗುತ್ತೆ. ಹೈನುಗಾರಿಕೆ ಮಾಡಿದ್ರೆ ನಾವು ಕೂಡ ಮನೆಗೆಲ್ಲ ಸುಖವಾಗಿ ಹಾಲು ಮೊಸರು ತುಪ್ಪ ಎಲ್ಲ ತಿಂತೀವಿ, ಮತ್ತೆ ಡೈರಿಗೆ ಹಾಕಿದ್ರೆ ನಮ್ಗೆ ಹಣಾನು ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು 1 ಮಾಡಿದೆ. 1 ಒಂದು 25,000 ರೂಪಾಯಿಗೆ 1 ತಂದೆ. ಆ ಹಸು ಡೈಲಿ ಬೆಳಿಗ್ಗೆ 1-5 ಲೀಟರ್, ಸಾಯಂಕಾಲ 1-5 ಲೀಟರ್ ಹಾಲು ಕೊಡ್ತಾ ಇತ್ತು. ಅವಾಗ ನಾನು 12,000-13,000 ಬಟ್ವಾಡಿ ತಗೊಂಡೆ. ಇದು ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಮತ್ತೆ ಆ ಹಸು ಮಾರಿದೆ. ಹಸು ಮಾರಿಬಿಟ್ಟು 35,000 ರೂಪಾಯಿ ಕೊಟ್ಟು 1 ಹಸು ತಂದೆ. ಅದ್ರ ಹೊಟ್ಟೆಯಲ್ಲಿ 1 ಕರು ಇತ್ತು. ಆ ಕರು 1 ಕರ ತಂದಿದ್ದೆ ನಾನು. ಆ ಕರನ್ನ ಇಲ್ಲಿವರೆಗೂ ಸಾಕಿದಾಗ ಈಗ ಅದು 9 ಕರ ನನ್ನ ಹತ್ರ ಇರೋದು ಇವಾಗ. ಹಸು ಅದೇ ಈಗ 3 ಹಾಕಿದೆ. ಈಗ ಒಂದು ದಿನಕ್ಕೆ 22 liters ಹಾಲಾಕ್ತೀನಿ ನಾನು. ಆ ಹಸುವಿನ ಕರದಲ್ಲಿ ಅದು 35,000 ಕಸ ತಂದು ಆ ಹೊಸನ ಒಂದು ವರ್ಷ ನಾನು ಡೈರಿಗೆ ಹಾಲಾಕ್ಬಿಟ್ಟು ಆ ಹೊಸನ ಅದೇ ರೇಟ್ಗೆ ಮಾರಿದೆ. ಹಸು ಮಾರ್ಬಿಟ್ಟು ಅದ್ ಹೊಟ್ಟೆಗಳು ಕರ ಇಟ್ಕೊಂಡಿದ್ದೆ. ಆ ಕ್ಲೊಟ್ಟೆಲ್ಲಿ ಅಚ್ಚರ್ ಬಂಗಾರ ಅಂತ ಹೇಳ್ತಾರೆ, ಅದು ಸತ್ಯ. ಆ ಕರ ಈಗ ಈ ದಿನ ನನಗೆ 22 liters ಹಾಲು ಕೊಡ್ತಾ ಇದೆ. 18,000 rupees ಪಟವಾಡಿ ತಗೊಂತಿದ್ದೇನೆ. ಆಲ್ರೆಡಿ ನನಗೆ 1ನೇ ವರ್ಷದಿಂದ ಬಿಟ್ಟಿದ್ದೀನಿ ಅಷ್ಟೇನೆ, ಹಸು ಇದಾವೆ, ಹಾಲು ಆಗ್ತಾ ಇಲ್ಲ. 18,000 ತನಕ ಬಟ್ಬಡಿ ತಗೊಂಡಿದ್ದೀನಿ, ಒಂದು ತಿಂಗಳಿಗೆ 18,000. ಅಂದ್ರೆ ಮನೆಯಲ್ಲೆಲ್ಲ ಹಾಲು ಮೊಸರು ಎಲ್ಲ ತಿನ್ಕೊಂಡು ಡೈರಿಗೆ ಹಾಲು ಹಾಕಿ 18,000 rupees ಸಂಬಳ ತಗೊಂಡು ಇನ್ನೊಬ್ರು ಕೈ ಕೆಳಗೆ ಹೋಗಿ ಕೆಲಸ ಮಾಡೋದ್ಕಿಂತ ಕೈ ಮುಗಿದು ಸೆಲೆಟ್ ಹೊಡೆದು ಸಲ ಮಾಡುದು ಅಲ್ಲಿ ಇಲ್ಲಿ ಕೂತು ಕಾಲ ಕಳೆದ್ರು ಕೂಡ ನಂದು ತಿಂಗಳ 18,000 rupees ಸಂಬಳ ತಗೊಂಡೆ. ಮನೆ ಪ್ರತಿಯೊಬ್ರು ಖುಷಿಯಿಂದ ಹಾಲು ಮೊಸರು ಎಲ್ಲ ಊಟ ಮಾಡಿದ್ವಿ. ಒಂದ್ ತಿಂಗಳಿಗೆ ಒಂದ್ ಲೋಡ್ ಆರಾಮ ಗೊಬ್ಬರ ಆಗುತ್ತೆ. 2 ಹೊಸ ಇಟ್ಕೊಂಡಿದೀನಿ, 22 liters ಹಾಲು ಆಗ್ತಾ ಇದೆ. ತಿಂಗಳ 18,000 ಸಂಬಳ ತಗಂತಿದ್ದೆ. ಮನೆಯದು ಕಷ್ಟ ಸುಖ ಪ್ರತಿಯೊಂದೂ ಅದರಲ್ಲೇ ನಿಭಾಯಿಸಿದ್ದೆ. ಬೇರೆ ಇದ್ರಲ್ಲಿ ನಾನು ಏನು ಇದಾಗ್ತಿರ್ಲಿಲ್ಲ. ಹಸುವಿನಿಂದ ಬರೀ ಹಣನೇ ಒಂದು ಮುಖ್ಯ ಅಲ್ಲ, ಈ ಹಸು ಏನಕ್ ಸಾಕ್ಬೇಕು, ಯಾಕೆ ಸಾಕ್ಬೇಕು, ಇದರಿಂದ ಏನೇನ್ ಲಾಭಗಳಿದಾವೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಕವಿತಾ ಅವ್ರು, ನಿಮ್ದು ಜಮೀನ್ ಐತಲ್ಲ, ಜಮೀನಲ್ಲಿ ಏನಾದ್ರೂ ಬೆಳೆಗಳು ಬೆಳೀತಾ ಇದ್ರ? ಹೌದು, ಅಡಿಕೆ, ರಾಗಿ, ಮೆಕ್ಕೆಜೋಳ, ಈಗ ಕಡಲೆ. ನಾನು ಏನಾದ್ರೂ ಒಂದು ಬೆಳೆ ಬೆಳಿತಾನೆ ಇರ್ತೀನಿ. ನನ್ನ ಮನೆಗೆ ಆಗುವಷ್ಟು ತರಕಾರಿಗಳು ನಾವು ಕೊಂಡ್ಕೊಂತಿಳಕ್ಕೆ ಇಷ್ಟಪಡೋದಿಲ್ಲ. ಈಗ ಕೊಂಡದ್ದು ಕದ್ದು ತಿಂದಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸ್ವಂತ ದುಡಿಮೆಯಿಂದ ನಮಗೆ ಏನ್ ಫಲ ಬರುತ್ತೋ ಅದರಲ್ಲಿ ಖುಷಿ ಸಿಗುತ್ತೆ. ನಾವು ಇವತ್ತೊಂದು ಏನಾದ್ರೂ ಒಂದು ಬೆಳೀತಾ ಇದೀವಿ ಅಂತಂದ್ರೆ ಅದನ್ನ ಹಾಕಿದ್ಮೇಲೆ ಆ ಗಿಡ ನೋಡಿ ಏನೋ ಒಂಥರ ಖುಷಿ ಇರುತ್ತೆ. ಹೊಲದಾಗ ಹೋದ್ರೆ ಕೆಲಸ ಮಾಡ್ಬೇಕು ಅನ್ನೋ ಖುಷಿ ಇರುತ್ತೆ. ಆ ಒಂದು ದೇಶದಿಂದ ನಾನು ಒಕ್ಕಲ್ತನದಲ್ಲೇ ತೊಡಗಿದ್ದೀನಿ. ಅದೇ ಈಗ ಹಸು ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಹಸು ಯಾಕೆ ಸಾಕ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಹಸು ಒಂದು ಹಸುಗೆ ನಮ್ಮ ಹಿಂದೂ ಧರ್ಮದಲ್ಲಿ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದೀವಿ. ಒಂದು ಸಾರಿ ಮನೆಯ ಮುಂದೆ ಇರ್ತಕ್ಕಂತ ಹಸುವಿನ ಒಂದು ಸಾರಿ ಪ್ರದಕ್ಷಿಣೆ ಮಾಡಿದ್ರೆ 6 times ಭೂಮಂಡಲವನ್ನೇ ಪ್ರದಕ್ಷಿಣೆ ಮಾಡುವಷ್ಟು ನಮಗೆ ತೃಪ್ತಿ ಸಿಗುತ್ತೆ. 16,000 ಕಾಶಿ ಯಾತ್ರೆ ಮಾಡಿದಷ್ಟು ಅದರಲ್ಲಿ ಪುಣ್ಯ ಇದೆ. 100 samudras ಸ್ನಾನ ಮಾಡಿದಷ್ಟು ಪುಣ್ಯ ಇದೆ. ಅದನ್ನ ನಮ್ಮ ಶಾಸ್ತ್ರದಲ್ಲಿ ನಾವು ಹೇಳ್ತಾ ಇದ್ದಾರೆ. ಹಸು ಗೋಮಾತೆಯನ್ನು ಈ ಉದ್ದೇಶದಿಂದ ಸಾಕ್ಬೇಕು ಅಂತ ಹೇಳ್ತಿದ್ದಾರೆ. ಈಗೇನ್ ಮಾಡ್ತಾರಪ್ಪ ಎಲ್ಲ ಜನಗಳು ಏನ್ ಮಾಡ್ತಾರೆ, ನನ್ ಬಿಸಿಲಿಗೆ ಹೋದ್ರೆ ಬಣ್ಣ ಕರಗಾಗುತ್ತೆ, ಈ ಸಗಣಿ ಹೊಡೆದ್ರೆ ಕೈ ವಾಸನೆ ಆಗುತ್ತೆ ಅಂತಾರೆ. ಕೈ ವಾಸನೆ ಆಗಲ್ಲ. ಈ ಸಗಣಿ ಬೆಳೆಯೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂತ ರೋಗಗಳು 100%-90% ಕಡಿಮೆ ಆಗ್ತಾ ಹೋಗ್ತವೆ ಆ ಗಂಜಲದಿಂದ, ಸಗಣಿಯಿಂದ. ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ಸಗಣಿ ಹೊಡೆದು ಬಂದು ಒಂದ್ ಸ್ವಲ್ಪ ಗಂಜಿ ಹೊಡೆದು ಬಂದ್ರು ಕೆಲವರು ಮೂಗು ಮುಚ್ಕೊಂಡು ಓಡಾಡ್ತಾರೆ. ಮೂಗು ಮುಚ್ಕೊಂಡು ಯಾವತ್ತು ಓಡಾಡಬಾರ್ದು, ಅದರಿಂದ ರೋಗಗಳು ನಮ್ಮಿಂದ ದೂರ ಹೋಗ್ತವೆ. ಮೊದಲೆಲ್ಲ ಮನೆಯಲ್ಲಿ ಅಂಗಳಕ್ಕೂ ಎಲ್ಲ ಸಾಕಷ್ಟು ಅದಕ್ಕೆ ಏನಪ್ಪ ಮಾಡ್ತೀವಿ, ಈ ಸಗಣಿ ಏನಕ್ಕಪ್ಪ ಉಪಯೋಗಿಸಿ ಅಂದ್ರೆ ಮನೆ ಮುಂದೆ ಒಂದ್ ಸ್ವಲ್ಪ ಸಗಣಿ ಬಳದ್ಬಿಟ್ಟು ಒಂದ್ ರಂಗೋಲಿ ಹಾಕಿದ್ರೆ ಮನೆ ಮುಂದೆ ಅಂಗಳ ನೋಡ್ಲಿಕ್ಕೆ ಒಂದ್ ಖುಷಿ ಇರುತ್ತೆ. ಆಮೇಲೆ ಮನೆಯಲ್ಲಿ ಇವತ್ತು ಏನಾದ್ರೂ ಒಂದು ಕೆಟ್ಟದ್ದು ಏನಾದ್ರೂ ಆಯ್ತು ಅಂದ್ರೆ ನಮಗೆ ಗೋಮೂತ್ರ ಬೇಕು ಅಂತೀವಿ. ಗೋಮೂತ್ರವನ್ನು ತಗೊಂಡ್ ಬಂದು ನಾವು ಅದನ್ನ ಹಾಕೊಂಡ್ರೆ ಪರಿಶುದ್ಧ ಆಯ್ತು ಅಂತ ಹೇಳ್ತೀವಿ. ಈ ಗೋಮೂತ್ರನ ಈಗ ನಾವು ಹಸು ಇರೋದ್ರಿಂದ ಪಟ್ಟಂತೆ ಓಡೋಗಿ ಲೋಟದಲ್ಲಿ ಇಟ್ಕೊಂಡ್ಬಂದು ಗೋಮೂತ್ರವನ್ನು ತಗೊಂಡ್ಬಂದು ನಾವು ಮನೆಯನ್ನು ಶುದ್ಧ ಮಾಡ್ತೀವಿ. ಒಬ್ಬ ವ್ಯಕ್ತಿ ಸತ್ತ ಅಂದ್ರೆ ಗೋಮೂತ್ರ ಇಲ್ದೇನೆ ಪರಿಶುದ್ಧ ಆಗೋದಿಲ್ಲ. ಅದಕ್ಕೂ ಕೂಡ ಶುದ್ಧೀಕರಣ ಮಾಡ್ಲಿಕ್ಕೂ ಕೂಡ ಈ ಗೋಮೂತ್ರವನ್ನು ಬೇಕೇ ಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು ಈ ಗೋಮೂತ್ರ ಅಂತ ಅಲ್ಲ, ಸಗಣಿ ಅಂತ ಅಲ್ಲ, ನಮ್ಮ ಆದಾಯನೇ ನೋಡ್ಕೊಂಡು ಆದಾಯನೇ ಯಾವತ್ತೂ ನೋಡಬಾರ್ದು. ಅದರಿಂದ ಬೇಕಾದಷ್ಟು ಲಾಭಗಳಿದ್ದಾವೆ. ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಈಗ ಅದನ್ನ ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ವರ್ಷದಿಂದ ಹಸು ಸಾಕಾಣಿಕೆ ಮಾಡ್ತಾ ಇದ್ರು? ನನಗೆ ಸುಮಾರು 45 years ನನ್ ಏಜ್. ಈಗ 45 years ನಾನು ಹಸುವಿನ ಜೊತೆನೆ ಇದ್ದೀನಿ. ಅಲ್ಲೂ ಇದೆ, ನನಗೆ ಇಲ್ಲೂ ಇದೆ ಹಸುವಿನ ಬಾಂಧವ್ಯ. ನಂದು ಅಂದ್ರೆ ನನಗೆ ಹೊರಗಿನ ಜನಗಳ ಬಾಂಧವ್ಯಕ್ಕಿಂತ ನನಗೆ ಹಸುವಿಗೂ ನನಗೂ ತುಂಬಾ ಲಿಂಕ್. ಈಗ ಹಸು ಸಾಕಾಣಿಕೆ ಮಾಡೋದ್ ಇಷ್ಟಂತೆಲ್ಲ ಅನುಕೂಲ ಆಯ್ತಲ್ಲ, ಯಾಕೆ ಇನ್ನೊಂದ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ಬೇಕು ಅಂತ ಇದ್ದೀನಿ. ಆದ್ರೆ ನನಗೆ ಒಂದ್ ಸ್ವಲ್ಪ ಸಪೋರ್ಟ್ ಬೇಕಾಗಿದೆ. ನನಗೆ ಒಬ್ಬ ಮಗ ಒಬ್ಬ ಮಗಳಿದ್ದಾರೆ. ಮಗಳದ್ದು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದೆ. ಮಗ ವೇದದಲ್ಲಿ ವೇದದಲ್ಲಿ PhD ಆಗ್ಬಿಟ್ಟು ಅವನು ಹೊರದೇಶದಲ್ಲಿದ್ದಾನೆ. ಆ ಒಂದು ಉದ್ದೇಶದಿಂದ ಮನೇಲಿ ಮಾಡೋರಿಲ್ಲ ಅಂತ ಹೇಳಿ ನಾನು ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಲೇಬರ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಲೇಬರ್ ಸರಿಯಾಗಿ ವರ್ಕ್ ಮಾಡೋದಿಲ್ಲ. ಆಮೇಲೆ ಇವತ್ತಿರ್ತಾರೆ ನಾಳೆ ಹೋಗ್ತಾರೆ. ಆ ಒಂದು ಇದರಿಂದ ನನಗೆ ಎಷ್ಟು ಆಗುತ್ತೋ ಅಷ್ಟನ್ನ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಅಂದ್ರೆ ಅನುಕೂಲ ಇದೆ, ಬೇಜಾನ್ ಅನುಕೂಲ ಇದೆ. ಹಾಲು ಸಿಗುತ್ತೆ, ಮೊಸರು ಸಿಗುತ್ತೆ, ತುಪ್ಪ ಸಿಗುತ್ತೆ. ಮನೆಗೆ ಯಾವುದೇ ಯಾರು ಬಂದ್ರು ಒಂದು ಲೋಟ ಇಟ್ಕೊಂಡು ಹೋಗೋದು ತಪ್ಪುತ್ತೆ. ತಪ್ಪುತ್ತೆ, ಒಂದು ಸಗಣಿ ಆಗುತ್ತೆ, ಸಗಣಿ ಆಗುತ್ತೆ. ಈಗ ಅದೇ ಗೊಬ್ಬರನೇ ನಾವು ಹಾಕಿ ಬೆಳೆದ್ರೆ ಜೈವಿಕ ಗೊಬ್ಬರ ಅಂತ ಹೇಳಿ, ಇವಾಗ ಆ ಗೋಮೂತ್ರವನ್ನು ತಗೊಂಡೋಗ್ಬಿಟ್ಟು ಒಂದ್ 9 ತರದ ಧಾನ್ಯಗಳನ್ನ ಹಾಕ್ಬಿಟ್ಟು ಅದನ್ನ ಒಂದು ತಿಂಗಳ ತನಕ ಕಲ್ಸ್ಬಿಟ್ಟು ಅದನ್ನ ನಾವು ಜೀವಾಮೃತ ಅಂತ ಹೇಳಿ ನಾವು ತೋಟಕ್ಕೆಲ್ಲ ಸಿಂಪಡಿಸಬಹುದು. ಈಗ ಕೀಟನಾಶಕಗಳನ್ನು ತಡೆಗಟ್ಟಲಿಕ್ಕೆ ಈ ಗೋಮೂತ್ರವನ್ನೇ ಬಳಸ್ತಾ ಇದ್ದಾರೆ. ಹಂಗಾಗಿ ಇದರಿಂದ 108 ಲಾಭಗಳಿದಾವೆ. ಆದ್ರೆ ಮಾಡುವಂತವರು ಈಗ ಕಡಿಮೆ ಆಗಿದ್ದಾರೆ, ಮಾಡುವಂತ ಜನಗಳಿಲ್ಲ. ಜನಗಳು ಏನಪ್ಪಾ ಅಂತಂದ್ರೆ ಈಗ ಶೋಕಿಗೆ ನಿಂತಿದ್ದಾರೆ. ನಮ್ಮ ರೈತರ ಮೊದಲೆಲ್ಲ ಇದ್ದಿದ್ದ ಏನ್ ಕಾಲ ಇತ್ತು ಆ ಕಾಲ ಈಗ ಮತ್ತೆ ರಿಟರ್ನ್ ಬರ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ. ಆದ್ರೂ ನೋಡೋಣ, ಪ್ರಯತ್ನ ನಮ್ದಲ್ವಾ, ಮಾಡೋ ಪ್ರಯತ್ನ ನಮ್ದು. ಈಗ 2 ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಪ್ರತಿ ದಿವಸ ಬೆಳಿಗ್ಗೆಯಿಂದ ಏನೇ ಕೆಲಸ ಇರುತ್ತೆ ನಿಮ್ಗೆ ಹಸು ಸಾಕಾಣಿಕೆ ಮಾಡ್ತಾ? ನಾನು ಬೆಳಿಗ್ಗೆ ಒಂದು 6 ಎದ್ದು ಸಗಣಿ ಹೊಡೆದ್ಬಿಟ್ಟು ಅವಕ್ಕೆ ಸ್ವಲ್ಪ ನೀರು ಕುಡಿಸಿ ಸ್ವಲ್ಪ ಮುಸ್ರೆ ಹಾಕಿ ಸ್ವಲ್ಪ ಮೇವು ಹಾಕ್ಬಿಟ್ಟು ನಾನು ತೋಟಕ್ಕೆ ಹೋಗ್ತೀನಿ. ತೋಟದಲ್ಲಿ ಮತ್ತೆ ಒಂದರೆ ಮೇವು ತಗೊಂಡು ಮತ್ತೆ ಅಲ್ಲಿಂದ 8:30 ಆಗುತ್ತೆ ನಾನು ತೋಟದಿಂದ ಮನೆಗೆ. ಅಲ್ಲಿಗೆ ಹೋಗಿ ಪಂಪ್ ಸೆಟ್ ಎಲ್ಲ ಆನ್ ಮಾಡಿಬಿಟ್ಟು ನೀರು ಹೋಯ್ತೋ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಸೀದಾ ಮನೆಗೆ 9:00 ಬರ್ತೀನಿ. 9:00 ಬಂದು ತಿಂಡಿ ತಿಂದ್ಕೊಂಡು ಮತ್ತೆ ನನಗೆ ಒಂದು ಸ್ವಲ್ಪ ಬಟ್ಟೆ ಒಲೆಯೋದು ಒಂದು ಅಭ್ಯಾಸ ಇದೆ, ಆ ಬಟ್ಟೆನ ಒಲೆತೀನಿ. ಅದು ಇರಲಿಲ್ಲ ಅಂತಂದ್ರೆ ಈಸ್ ಎ ಸಮಾಜ ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಯಾರು ಕರೆದ್ರು ಎಲ್ಲರ ಜೊತೆಗೂ ಬೆರೀತೀನಿ, ಎಲ್ಲರ ಜೊತೆಗೂ ಹೋಗ್ತೀನಿ. ಅದ್ರಗೂ ಕೂಡ ಒಂಥರ ಖುಷಿ ಇದೆ. ಆ ಹೈನುಗಾರಿಕೆಯಲ್ಲಿ ಅಂತಂದ್ರೆ ಈ ಡೈರಿಗೆ ಹಾಲು ಹಾಕ್ತೀವಿ ಅಂತಂದ್ರೆ ಈಗ ನಮಗೆ ಈಗ 28 ರೂಪಾಯಿ 23-28 ರೂಪಾಯಿ ನಮಗೆ ಬೆಲೆ ಸಿಕ್ತಿತ್ತು. ಈಗ ಅದೇ ಪಾಕೆಟ್ ಹಾಲು ನಾವು ತಗೊಳ್ತಾ ಇದೀವಿ ಅಂತಂದ್ರೆ 1 ಲೀಟರ್ಗೆ 60 ರೂಪಾಯಿ ಪಾಕೆಟ್ ಹಾಲು ತಗೊಳ್ತಾರೆ. ಪಾಕೆಟ್ ಹಾಲಿಗೆ 60 ರೂಪಾಯಿ ಅಂದ್ರೆ ಇದು ಫ್ರೆಶ್ ಆಗಿರುತ್ತೆ. ಈ ಕರದ ಹಾಲಿಗೆ ಇರ್ತಕ್ಕಂತ ಬೆಲೆ ಈ ಪಾಕೆಟ್ ಹಾಲಿಗೆ ಕೊಡ್ತಾ ಇದಾರಲ್ಲ, ಈ ಪಾಕೆಟ್ ಹಾಲು ಕೂಡ ಬೆಲೆನ ಈ ಶುದ್ಧವಾದ ಹಾಲಿಗೆ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ನಮಗೆ ಡೈರಿಯಲ್ಲಿ ಅದಕ್ಕೆ ತಕ್ಕಂತ ಬೆಲೆ ಸಿಗ್ತಾ ಇಲ್ಲ. ಈಗೆಲ್ಲ ಡೈರಿಯಲ್ಲಿ ಏನ್ ರೇಟ್ ಕೊಡ್ತಾ ಇದಾರೆ? ಈಗ ಡೈರಿಯಲ್ಲಿ ಎಲ್ಲ ಒಂದು 23 ರೂಪಾಯಿ ಕೊಡ್ತಾ ಇದಾರೆ. 23 ಈಗ ಡಿಗ್ರಿ ಡಿಗ್ರಿ ಬೇರೆ ಬರ್ಲಿಲ್ಲ ಅಂತಂದ್ರೆ ವಾಪಸ್ ಬರುತ್ತೆ. ಡಿಗ್ರಿ ಬಂತು ಅಂತಂದ್ರೆ 23 ರೂಪಾಯಿ ಹಾಕ್ತಾರೆ. ಅದ್ರ ಮೇಲೆ ಪೈಸೆಗಳು 10 ಪೈಸಾ 5 ಪೈಸಾ 90 ಪೈಸಾ 20 ಪೈಸಾ ಹಿಂಗ ಹಾಕ್ತಾರೆ. ಆ ಪೈಸೆಗಳು ಎಲ್ಲ ಸೇರ್ತಾ ಸೇರ್ತಾ ಲಾಸ್ಟ್ ಗೆ ನಮಗೆ ಒಂದು 24 ರೂಪಾಯಿ ಸಿಗೋದಕ್ಕೆ ಹೆಚ್ಚಾಗೋಯ್ತು. ನಾವು ಇಲ್ಲಿ ಪಾಕೆಟ್ ಅಲ್ಲಿಗೆ 30 ರೂಪಾಯಿ ಕೊಡ್ತಾ ಇದೀವಿ. ಈಗ 1 ಲೀಟರ್ ಹಾಲು ತಗೊಂಡ್ರೆ 60 ರೂಪಾಯಿ ಆಗುತ್ತೆ. ನಾವು ಅದೇ 60 ರೂಪಾಯಿಗೆ ನಾವು ಇಲ್ಲಿ 3 ಲೀಟರ್ ಹಾಲು ಕೊಡ್ಬೇಕು ನಮ್ಮ ಹಸುವಿನ ಹಾಲನ್ನ. ಅದ ಕಷ್ಟ ಎಷ್ಟಿರುತ್ತೆ ಅಂತಂದ್ರೆ ಆ ಕಷ್ಟಕ್ಕೆ ಫಲ ಸಿಗ್ತಾ ಇಲ್ಲ ನಮಗೆ. ಫಲ ಸಿಗ್ತಾ ಇಲ್ಲ. ಯಾಕೆ ನೀವು ಈ ಹೋಟ್ಲ್ಗಳಿಗೂ ಮನೆ ಮನೆಗಳಿಗೆಲ್ಲ 1/2 ಲೀಟರ್ 1/4 ಲೀಟರ್ 4 ಲೀಟರ್ ಈ ತರ ಕೊಟ್ರೆ ನಿಮ್ಗೆ ಹೆಚ್ಚು ಲಾಭ ಬರುತ್ತಲ್ಲ? ಆದ್ರೂ ಅದನ್ನ ಲೈಕ್ ಮಾಡಲ್ಲ ಜನ. ಕೆಮಿಕಲ್ ಏನಿರುತ್ತ, ಇವತ್ ಕೆಮಿಕಲ್ ಆಹಾರ ತಿನ್ಬಾರ್ದು ಅಂತ ನಾವ್ ಏನ್ ಹೇಳ್ತೀವೋ ಕೆಮಿಕಲ್ ಆಹಾರಕ್ಕೆ ಈಗಿನ ಜನರೇಷನ್ ಅಲ್ಲಿ ಅವರು ಅಡಿಕ್ಟ್ ಆಗಿದ್ದಾರೆ ಹೊರತು ಈ ಒಂದು ಶುದ್ಧವಾದ ಹಾಲು ಕುಡಿಯಕ್ಕೆ ಯಾರು ಅಡಿಕ್ಟ್ ಆಗೋದಿಲ್ಲ. ಅದರಿಂದ ನಾವು ಇನ್ನೇನು ನಿರ್ವಹ ಇಲ್ಲ. ಅವ್ರು 10 ರೂಪಾಯಿಗೆ ಹಾಕ್ಸ್ಕೊಂಡ್ರು ಕೂಡ ನಾವು ಡೈರಿಗೆ ಹೋಗಿ ಹಾಕ್ಲೇಬೇಕು. ಯಾಕಂದ್ರೆ ನಾವು ತುಂಬಾ ಹಾಲು ಇರುತ್ತೆ. ಈಗ 10 ಲೀಟರ್ 20 ಲೀಟರ್ ಹಾಲು ಇರುತ್ತೆ. 10 ಲೀಟರ್ 20 ಲೀಟರ್ ಹಾಲು ಇದ್ರೆ ನಾವು 10 ರೂಪಾಯಿ ಕೊಟ್ರು ನಾವು ಡೈರಿಗೆ ಹೋಗಿ ಸುರಿದು ಬರ್ತೀವಿ. 5 ರೂಪಾಯಿ ಕೊಟ್ರು ಡೈರಿ ಸುರಿತೀವಿ. ಯಾಕಂದ್ರೆ ನಮ್ಗೆ ಹೊರಗಡೆ ಜನಗಳು ತಗೊಳ್ಳೋ ಅಂತ ಸಿಗಲ್ಲ. ಇವತ್ತು ತಗೊಂಡ್ರೆ ನಾಳೆಗೆ ಬೇಡಮ್ಮ ಅಂತಾರೆ, ನಾಳೆ ತಗೊಂಡ್ರೆ ನಾಡ್ದು ಬೇಡ ಅಂತಾರೆ. ಆ ಉದ್ದೇಶದಿಂದ ಏನ್ ಮಾಡ್ತಾರೆ, ಏ ಎಷ್ಟಾದ್ರೂ ಬರ್ಲಪ್ಪ ಕೊಟ್ಟಷ್ಟು ಕೊಡ್ಲಿ, ಇಸ್ಕೊಂಡೊಟ್ಟು ಇಸ್ಕೊಂಡ್ಬಿಡೋಣ ಡೈರಿಗೆ ಹಾಕ್ಬಿಡೋಣ ಅಂತೇಳಿ ಹೋಗಿ ಡೈರಿಗೆ ಹಾಕ್ತೀವಿ. ಡೈರಿಗೆ ಹಾಕೋದ್ರಿಂದ ನಮಗ್ ನಷ್ಟ ಆಗ್ತಾ ಇದೆ. ಆ ನಷ್ಟಕ್ಕೆ ಪ್ರತಿಫಲ ನಮಗ್ ಸಿಗ್ತಾ ಇಲ್ಲ. ಈಗ ಈ ಡೈರಿಗೆ ಹಾಕೋ ಬದಲು ನೀವೇ ಮೌಲ್ಯವರ್ಧನೆ ಮಾಡಿ ಮೊಸರು ತುಪ್ಪ ಬೆಣ್ಣೆ ಮಾಡಿ ಮಾರಾಟ ಮಾಡಿದ್ರೆ ಇನ್ನೂ ಲಾಭ ಬರುತ್ತಲ್ಲ, ಯಾಕೆ ಮಾಡಬಾರ್ದು? ಅದಕ್ಕೆ ಮಾಡ್ಬಹುದು, ಮಾಡಕ್ಲೆ ಜನ ಬೇಕು. ಈಗ ಒಬ್ರು ಅಸ್ಟೆಂಟ್ ಅಂತ ಇರ್ಲೇಬೇಕು. ಈಗ ಒಬ್ಬ ಅಸ್ಟೆಂಟ್ ಇಟ್ಕೊಂತೀನಿ ಅಂತಂದ್ರೆ ಇವತ್ತು ಕೆಲಸಕ್ಕೆ ಒಬ್ಬ ಅಸ್ಟೆಂಟ್ ಬೇಕಂದ್ರೆ 500 ರೂಪಾಯಿ ಕೇಳ್ತಾರೆ. ಇವತ್ತು ಒಬ್ಬ ವ್ಯಕ್ತಿ ಕರ್ಕೋಬೇಕು ಅಂದ್ರೆ ಕೂಲಿಯನ್ನು ಕರ್ಕೋಬೇಕಂದ್ರೆ 500 ರೂಪಾಯಿ ಬೇಕು. ಒಬ್ಬ ಹೆಣ್ಮಗಳು ಕರ್ಕೋಬೇಕಂದ್ರೆ 400 ರೂಪಾಯಿ ಬೇಕು. ಈಗ ನಾವು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸುಮಾರು ಈ ತರ ನಾವು ಬೆನಿಫಿಟ್ ತಗೊಳ್ಬೇಕು, ಬೆನಿಫಿಟ್ ನಿಂದ ನಮ್ಗೆ ಆದಾಯ ಇದೆ, ನಾವು ತಗೊಳ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಒಂದು 3 ಜನನಾರು ಇರ್ಬೇಕು. ಅದರಿಂದ ಹಾಸಿಗೆ ಇದ್ದೊಟ್ಟು ಕಾಲು ಚಾಚು ಅಂತ ಹೇಳಿದಾರಲ್ಲ, ಆ ಉದ್ದೇಶ ಇಟ್ಕೊಂಡು ನಾನು 2 ಹಸುನ ನನ್ನ ಸ್ವಂತ ನಾನೇ ಓನ್ ಆಗಿ ನಾನೇ ಮಾಡ್ತಾ ಇದ್ದೀನಿ. ನನಗೆ ಯಾವ ಲಾಸು ಅಂತ ಏನು ಕಾಣಿಸ್ತಾ ಇಲ್ಲ. ನಾನು ಅದರಿಂದ ನನ್ನ ಮಕ್ಕಳಿಗೆ 2 ಮಕ್ಕಳಿಗೂ ಎಜುಕೇಶನ್ ಕೊಡಿಸ್ಬಿಟ್ಟು ನನ್ನ ಮಂತೆನೆಲ್ಲ ತೂಗಿಸ್ಕೊಂಡು ನಾನು ಇವತ್ತು ಅಮೆರಿಕಕ್ಕೆ ಹೋಗೋಕೆ ಕಾರಣ ನನ್ನ ಮಗ ನನ್ನ ಹಸುವಿನ ಹಾಲಿನಿಂದಲೇ ನನ್ನ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡಿಸಿದ್ದು. ಇವತ್ತಿನ ದಿನ ಅವ್ರವ್ರ ಕಾಲ್ ಮೇಲೆ ಮಟ್ಟ ಮಾಡಿದ್ದು ಈ ಹಸುಗಳು. ಆ ಒಂದು ಉದ್ದೇಶದಿಂದ ಈಗ ಮಗ ಹೇಳ್ತಾ ಇದ್ದೇನೆ, ಅಮ್ಮ ನಿನಗೆ ಏನ್ ಕಮ್ಮಿ ಆಗಿದೆ, ಏನು ಬೇಡ, ಸಾಕು, ಬಿಟ್ಟಾಕ್ಬಿಡು ಅಂತ ಹೇಳ್ತಾ ಇದ್ದಾನೆ. ಹಸು ಬಿಡೋದು ನನಗಿಷ್ಟ ಇಲ್ಲ. ನಾನೀಗ ಹೆಚ್ಚು ಕಮ್ಮಿ ಒಂದು 100 ಮೀಟರ್ ದೂರದಷ್ಟಿದ್ರು 200 ಮೀಟರ್ ದೂರದಷ್ಟಿರ್ಲಿ, ಈಗ ನಾನು ಹೋಗ್ತಕ್ಕಂತ ಹೊಲಗಳಿಗೆ ಎಲ್ಲಾ ಹೊಲಗಳಿಗೂ ನಾನು ಎಲ್ಲೆಲ್ಲಿ ಹೋಗ್ತೀನಿ, ನನ್ನ ಹಸುಗಳು ನನ್ನ ಜೊತೆಗೆ ಇರೋದ್ರಿಂದ ನಾನು ಇವತ್ತು ಈ ಹೊಲದಾಗ ಹಸು ಕಟ್ಟಿದ್ರೆ ನಮ್ಮಅಮ್ಮ ಆ ಹೊಲಕ್ಕೆ ಹೋಗಿದ್ದಾಳೆ ಅಂತ ಹೇಳಿ ಆ ಕರ ನನ್ನನ್ನು ಹುಡುಕೊಂಡ್ಬರುತ್ತೆ ಅಲ್ಲಿಗೆ. ಅಷ್ಟು ವಾತ್ಸಲ್ಯ ಇದೆ ಆ ಕರುವಿಗೆ. ಆ ಒಂದು ಉದ್ದೇಶ ಇಟ್ಕೊಂಡು ಯಾರು ಹೇಳಿದ್ರು ನನಗೆ ಹಸು ಬಿಡಕ್ಕೆ ಮನಸ್ಸಿಲ್ಲ. ಹಸುಗಳಿಗೆಲ್ಲ ಹುಲ್ಲು ಬೇಕಾಗತ್ತಲ್ಲ ನಿಮ್ ಜಮೀನಲ್ಲ? ಅದು ಹೇಳ್ತೀನಿ, ಈಗ ಈ ಹೈನುಗಾರಿಕೆ ಮಾಡ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ಒಂದು ಅರ್ಧ ಎಕರೆನಾರ ಜಮೀನು ಇರಬೇಕು. ಅರ್ಧ ಎಕರೆ ಜಮೀನು, ಅರ್ಧ ಎಕರೆ ಜಮೀನು ಇದ್ರೆ ನಮ್ಮ ಸ್ವಂತ ಮೇವಿನಿಂದ ನಾವು ಸಾಕಾಣಿಕೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಈಗ ನಾವು ಖರೀದಿ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ, ಯಾಕಂದ್ರೆ ನಿಗದಿತ ಇಲ್ಲಿ ಬೆಲೆ ಸಿಕ್ಕಿದ್ರೆ ನಾವು ಖರೀದಿ ಮಾಡೋದ್ರಲ್ಲಿ ನಮಗೆ ಲಾಭ ಸಿಗುತ್ತೆ ಅಂತ ಅನ್ಬೋದಿತ್ತು. ಈಗ ಡೈರಿಯಲ್ಲಿ ನಮಗೆ ನಿಗದಿತವಾದ ಬೆಲೆ ಸಿಗ್ತಾ ಇಲ್ಲ, ಆದ್ರಿಂದ ನಮಗೆ ಎಲ್ಲಾ ಕೊಂಡು ನಾನು ಹೈನುಗಾರಿಕೆ ಮಾಡ್ತೀನಿ ಅಂದ್ರೆ ಈಗ ಶೆಡ್ ಕಟ್ಬೇಕು ಅಂದ್ರೆ ಒಂದು 10 ಲಕ್ಷ ಬೇಕು. 10 ಹೊಸ ತರಬೇಕು, 10 ಒಂದು ಶೆಡ್ ಮಾಡ್ಬೇಕಂದ್ರೆ 10 ಲಕ್ಷ ಬೇಕು. ಒಂದು ಹಸು ತರಬೇಕು, ಈಗ 1 ಲಕ್ಷ ರೂಪಾಯಿ ಒಂದು ಹಸು ಬರುತ್ತೆ. ಈಗ ನಾವು 10 ಲೀಟರ್ ಹಾಲು ಬೇಕು ಅಂತ ಅನ್ನೋದಾದ್ರೆ 1 ಲಕ್ಷ ಮಿನಿಮಮ್ ಇರುತ್ತೆ. ಅಂತ 10 ಹೊಸ ತಂದ್ರೆ ಇದು 10 ಲಕ್ಷ, ಅದು 10 ಲಕ್ಷ, 20 ಲಕ್ಷ. ವಿತ್ 20 ಲಕ್ಷಕ್ಕೆ ಮತ್ತೆ ಲೇಬರ್, 3 ಜನ ಲೇಬರ್ ಬೇಕು. ಇದೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈಗ ಬಾಡಿಗೆ ಜಾಗ ಆದ್ರೆ ಆ ಬಾಡಿಗೆ ಜಾಗ ಕಟ್ಬೇಕು, ಈಗ ಲೇಬರ್ಗೆ ಕೊಡ್ಬೇಕು. ಹಸಿಂದು ಬೂಸದ್ದು ತಿಂಗಳಿಗೆ 2 ಚೀಲ, ಒಂದು ಹಸು 2 ಚೀಲ ಬೂಸ ತಿನ್ನುತ್ತೆ ಆರಾಮಾಗಿ. 2 ಚೀಲಕ್ಕೆ 2,000, ಇವರಿಗೆ ಡೈಲಿ 500. ಇದು ಜಾಗದ ಬಾಡಿಗೆ, ಆಮೇಲೆ ಮೇವಿನ ಬಾಡಿಗೆ ಇವೆಲ್ಲ ಬರುತ್ತೆ. ಆ ಒಂದು ದೇಶದಿಂದ ಹಸುಗಳನ್ನ ಸಾಕ್ಬೇಕು ಅಂತಂದ್ರೆ ಅರ್ಧ ಎಕರೆ ಆಗಿರ್ಲಿ ನಮಗೆ ಸ್ವಂತ ಜಮೀನು ಇರಬೇಕು. ಸ್ವಂತ ಜಮೀನಲ್ಲಿ ಮೇವ್ ಹಾಕೊಂಡು ನಾವು ಹೈನುಗಾರಿಕೆ ಮಾಡೋದ್ರಿಂದ 100% ಲಾಭ ಇದೆ. ಮನೆಯಲ್ಲೆಲ್ಲ ಸಹಕಾರ ಇರಬೇಕು, ಬಹಳ ಸಹಕಾರ ಇರಬೇಕು. ಸಾಕು, 3 ಜನ ಇದ್ರೆ ಸಾಕು, 3 ಜನ ಇದ್ರೆ ಮೇಂಟೈನ್ ಮಾಡಬಹುದು. ಅರ್ಧ ಎಕರೆ ಜಮೀನು ಬೇಕು. ಜಮೀನು ಇಲ್ಲದೆ ಇದ್ದವರು ನಾನು ಸಾಕಾಣಿಕೆ ಮಾಡಿ ನಾನು ಶ್ರೀಮಂತ ಆಗ್ಬೇಕು ಅಂದ್ರೆ ಆಗಲ್ಲ. ಎಲ್ಲದನ್ನ ಈಗ ನಾವು ಸಾಕಿರ್ತಕ್ಕಂತ ದನನೇ ನಮ್ಮ ಹೊಲದ್ದೆಲ್ಲ ಬೇಲಿ ಎಲ್ಲ ಕಿತ್ತಾಕಿದ್ರೆ ಎಷ್ಟರಂತೆ ಬೆಲೆ ಹಾಕ್ತೀರಾ? ಹಾಕಕ್ಕಾಗೋದಿಲ್ಲ. ಅದಕ್ಕೇನೆ ನಮ್ಮದೇ ಆದ ಒಂದು ಪ್ರಾಡಕ್ಟ್ ಇತ್ತು ಅಂತಂದ್ರೆ, ನಮ್ಮದೇ ಆದ ಒಂದು ಆಸ್ತಿ ಇದ್ರೆ ಆಸ್ತಿಯಲ್ಲಿ ನಷ್ಟ ಆಗ್ತಕ್ಕಂತ ಹುಲ್ಲನ್ನ ನಮ್ಮ ಹಸುಗಳು ಮೇಯ್ತವೆ, ನಮಗೆ ಹಾಲು ಕೊಡ್ತವೆ, ನಮಗೆ ಡೈರಿಗೆ ಹಾಕಕ್ಕೆ ದುಡ್ಡು ಆಗುತ್ತೆ, ಹಾಲು ಕೊಡುತ್ತೆ, ಸಗಣಿನೂ ಆಗುತ್ತೆ, ಎಲ್ಲ ಇನ್ಕಮ್ ನಮ್ದೇ ಆಗಿರುತ್ತಲ್ಲ, ಓನ್ ಅಲ್ಲ. ಈಗ ನಾನು ಈಗ 20,000-30,000 ಖರೀದಿಗೆ ಹುಲ್ ತಗೊಂಡು ಈಗ ಮೇಯಿಸ್ತೆ ಅಂದ್ರೆ ಒಂದು ತಿಂಗಳಿಗೆ 30,000 ರೂಪಾಯಿ ಮೇವು ಮೂಸ್ ನೋಡಕ್ಕಾಗಲ್ಲ. ಆಗಲ್ಲ, ಇನ್ನು 300 ರೂಪಾಯಿಗೆ ಒಂದ್ ಪೆಂಡೆ, 2 ಸರಿ ಹಾಕಿದ್ರೆ ಒಂದ್ ಪೆಂಡೆ ಮೇವು ಖಾಲಿ. ಅಂಥದ್ರಲ್ಲಿ ಬೆಳಗ್ಗೆ ನೈಟ್ 3 ಸರಿ ಅಂತೂ ಮೇವು ಹಾಕ್ಬೇಕಾ? 3 ಸರಿ ಮೇವು ಹಾಕಿದ್ರೆ 3 ಪೆಂಡೆ ಆಯ್ತು, 1,000 ರೂಪಾಯಿ ಹುಲ್ಲು ಒಂದೇ ದಿನಕ್ಕೆ ಹೋಗುತ್ತೆ. ಆ ಉದ್ದೇಶ ಇಟ್ಕೊಂಡು ಏನಪ್ಪಾ ರೈತರು ಈಗ ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಸ್ವಂತ ಆಸ್ತಿ ಇದ್ರೆ ಮಾತ್ರ ಹೈನುಗಾರಿಕೆ ಮಾಡ್ಲಿಕ್ಕೆ ನನ್ನ ಅವಕಾಶ ಇದೆ ಅಂತ ನಾನು ಹೇಳ್ತೀನಿ. ಈಗ ಎಷ್ಟೋ ಜನ ಹೇಳ್ತಾರೆ, ನನಗೆ ಗೊತ್ತಿದ್ದ ಪ್ರಕಾರದಲ್ಲಿ ಹೈನುಗಾರಿಕೆ ಮಾಡ್ಬಿಟ್ಟು ನನಗೆ ಲಾಸ್ ಆಯ್ತು, ನನಗೆ ಅದರಿಂದ ಏನು ಉಳಿಲಿಲ್ಲ. ಏನು ಕುಳಿಲಿಲ್ಲ ಅಂದ್ರೆ ಈ ಒಂದು ಜಾಗದ ಬಾಡಿಗೆ, ಈಗ ಲೇಬರ್ ಖರ್ಚು, ಹುಲ್ಲು ಕೊಂಡ್ಕೊಂಡ್ಬರೋ, ಹುಲ್ಲು ಮೇವನ್ನು ಕೊಂಡ್ಕೊಂಡ್ಬರೋದು, ಆ ಒಂದು ಇದರಿಂದ ಇದರಲ್ಲಿ ಲಾಸ್ ಅಂತ ಅಂತರಿಗೆ ಮಾತ್ರ ಲಾಸ್ ಅಂತ ಕಾಣಿಸುತ್ತೆ ಹೊರತು ಎಲ್ಲ ಓನ್ ಆಗಿ ಜಮೀನಿದ್ದು ಮೇವಿದ್ದು ಹಸುಗಳನ್ನ ಕಟ್ಕೊಂಡವ್ರಿಗೆ ಆರೋಗ್ಯನೂ ಸೇಫ್ ಆಗಿರುತ್ತೆ, ನಮಗೆ ಒಳ್ಳೆ ಒಂದು ಇದನ್ನು ಸಿಗುತ್ತೆ. ಆ ಒಂದು ಇಷ್ಟದಿಂದ ನಾನು ಹೈನುಗಾರಿಕೆ ಬಗ್ಗೆ ನಾನು ಖುಷಿ ಪಡ್ತೀನಿ. ನಮ್ಮ ಸ್ವಂತ ಇರೋದ್ರಿಂದ ನಮಗಿನ್ನೂ ಖುಷಿ ಇದೆ. ನನಗಿನ್ನೂ 10 ಹಸುಗಳು ಕಟ್ಟಿ ನಾನು ಸಾಕ್ಬೇಕು ಅನ್ನೋ ಆಸೆ ಇದೆ. ಲೇಬರ್ ಒತ್ತಡ ಇಲ್ಲದೆ ಇರೋದ್ರಿಂದ ನಾನು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಸೀಮಿತವಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಹಸುಗಳು ಸಾಕಾಣಿಕೆ ಮಾಡ್ತಿರಲ್ಲ, ಕೆಲವು ಸಾರಿ ರೋಗ ರುಜಿನಗಳು ಬರ್ತಾ ಇರ್ತವೆ, ಏನೇನು ರೋಗಗಳು ಬರ್ತಾವ, ಯಾವ ರೀತಿ ನಿರ್ವಹಣೆ ಮಾಡ್ಕೊಂತೀರಾ? ಈಗ ರೋಗಗಳು ಏನಕ್ಕಪ್ಪ ಬರ್ತಾವ ಅಂತಂದ್ರೆ, ಹಾಲು ಕರೆಯೋದ್ರಲ್ಲಿ ಈಗ ಟೈಮ್ ತಪ್ಪಿ ಕರೆಕ್ಟ್ ಟೈಮ್ ಆಗಿ ನಾವು 5 ಗಂಟೆಯಿಂದ 5 ಗಂಟೆ ಕರಿತೀವಿ, ಬೆಳಗ್ಗೆ 5 ಗಂಟೆ ಕರಿತೀವಿ, ಸಂಜೆ 5 ಗಂಟೆ ಕರಿತೀವಿ. ನಾವು ಅದರಲ್ಲಿ ಕರೆಯೋದ್ರಲ್ಲಿ ವ್ಯತ್ಯಾಸ ಮಾಡಿದ್ರೆ ಮಲೆಯಲ್ಲಿ ಹಾಲು ಗಟ್ಟಿ ಆಗುತ್ತೆ, ಅದನ್ನ ನೀಟಾಗಿ ಕರ್ಕೊಳ್ಳೋದಿಲ್ಲ. ಕರೆಯೋದ್ರಲ್ಲಿ ಹೆಚ್ಚು ಕಮ್ಮಿ ಆಗೋದ್ರಿಂದ ಅದು ಹಾಲು ಗಟ್ಟಿ ಆಗ್ಬಿಟ್ಟು ಒಡೋಡು ಕಾಲಾಗುತ್ತೆ. ಆ ಮಲೆಯಲ್ಲಿ ಕೆಲವೊಂದ್ಸರಿ ಹಾಲೇ ಬರೋದಿಲ್ಲ. ಅದರಿಂದ ಅದಕ್ಕೆ ಏನಪ್ಪ ಮದ್ದು ಹಾಕ್ಬೇಕು ಅಂತಂದ್ರೆ, ಈ ಐಸ್ ಕ್ರೀಮ್ ಇರುತ್ತಲ್ಲ, ಐಸ್ ಕ್ರೀಮ್ ಅನ್ನು ಚೆನ್ನಾಗಿ ಕೆಚ್ಚಲಿಗೆ ಉಜ್ಜಬೇಕು. ಇಲ್ಲ ಅಂತಂದ್ರೆ ಈ ನಮ್ಮಲ್ಲೆಲ್ಲ ಲೋಳೆ ಸರ ಅಂತ ಹೇಳ್ತಾರೆ, ಲೋಳೆ ಸರ, ಇದು ಸುಣ್ಣ ನಿಂಬೆಹಣ್ಣು ಹಾಕಿ ಉಜ್ತಾರೆ. ಈ ತರ ಮಾಡೋದ್ರಿಂದ ಅದನ್ನ ಕೆಚ್ಚಲು ಬಾವು ಅಂತ ಹೇಳ್ತಾರೆ. ಅದಕ್ಕೆ ಆ ಕೆಚ್ಚಲು ಬಾವನ್ನ ಕಂಟ್ರೋಲ್ ಮಾಡಬಹುದು. ಈಗ ಮೇವು ತಿಂದಾಗ ಒಂದೊಂದು ಕೆಲವು ಈಗ ಡೈರಿ ಬೂಸ ತಂದಾಕ್ತಿವಿ, ಡೈರಿ ಬೂಸದಿಂದ ಹಸುಗಳೆಲ್ಲ ವೀಕ್ ಆಗ್ತಾ ಹೋಗ್ತವೆ. ಆ ಬೂಸ ಅದಕ್ಕೆ ಅಡಿಕ್ಟ್ ಆಗಲ್ಲ, ಅದು ತೆಳ್ಳಗ್ ಸಗಣಿ ಹಾಕ್ತವೆ. ಆ ಸಗಣಿ ಆಗ್ತಾ ಆಗ್ತಾ ಆಗ್ತಾ ಏನ್ ಮಾಡ್ತೇವೆ, ನಾವ್ ಎಷ್ಟೇ ಮೇವು ಹಾಕಿದ್ರು ಕೂಡ, ಎಷ್ಟೇ ಬೂಸ ಹಾಕಿದ್ರು ಕೂಡ ಅದು ಬೂಸ ತಿನ್ನತ್ತೆ ತೆಳ್ಳಗುಚ್ಚುತ್ತೆ, ಬೂಸ ತಿನ್ನತ್ತೆ ತೆಳ್ಳಗುಚ್ಚುತ್ತೆ. ಆ ಒಂದು ಉದ್ದೇಶದಿಂದ ನಾವೇ ಮಾಡ್ತೇವೆ, ಅದಕ್ಕೆ ತಕ್ಕಂತ ಇದು ಈ ಬೂಸ ನೋಡ್ಬೇಕು. ಇದನ್ನೊಂದು ವಾರ ಹಾಕಿ ನೋಡಿದಾಗ ಇದು ಏನಾದ್ರೂ ತೆಳ್ಳಗ ಸಗಣಿ ಹಾಕ್ತಂದಾಗ ಆ ಬೂಸ ಹಾಕದ್ ಬಿಡ್ಬೇಕು, ಇದಕ್ಕೆ ಈ ವಸುವಿಗೆ ಈ ಬೂಸ ಆಗಲ್ಲ ಅನ್ನೋದ್ರಲ್ಲಿ ಅದ್ರ ಆಹಾರದಲ್ಲಿ ವ್ಯತ್ಯಾಸ ಕಂಡಾಗ ಅದು ಸಗಣಿ ತೆಳ್ಳಗಾಕಕ್ಕೆ ಚಾನ್ಸ್ ಇರುತ್ತೆ. ಅದರಿಂದ ನಾವು ಅದಕ್ಕೆ ಯಾವ ಆಹಾರ ಕೊಟ್ಟಾಗ ನಮಗೆ ಈ ಶೇಂಗಾ ಹಿಂಡಿ ಕೊಡ್ತೀವಿ, ಅದರಲ್ಲಿ ಜಿಡ್ಡಿನಂಶ ಇರುತ್ತೆ. ಜಿಡ್ಡಿನಂಶ ಇರೋದ್ರಿಂದ ನಮಗೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹತ್ತಿ ಕಾಳು ಕೊಡ್ತೀವಿ, ಅದು ಮೈ ಬರ್ಲಿಕ್ಕೆ, ಹಸು ಸ್ವಲ್ಪ ವೀಕ್ ಇದ್ದಾಗ ಈ ಹತ್ತಿ ಕಾಳನ್ನು ಕೊಡೋದ್ರಿಂದ ಹಸು ಮೈ ಬಿಟ್ಕೊಳತ್ತೆ, ಬಲಿಷ್ಠವಾಗಿ ಹಸು ಕಾಣುತ್ತೆ. ಆ ಒಂದ್ ಇದರಿಂದ ಹತ್ತಿ ಕಾಳನ್ನು ಕೂಡ ಮಹತ್ವವಾದ ಒಂದು ಆಹಾರ. ಅದಕ್ಕೆ ರೋಗ ರುಜಿನಗಳು ಬಂದ ಡಾಕ್ಟರ್ ತೋರಿಸ್ತಾ ಇರ್ತಾರ? ಹೌದು, ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡ್ತೀವಿ. ಈಗ ನಮಗೆ ಈಗ ನಮ್ ಫ್ಯಾಮಿಲಿ ಡಾಕ್ಟರ್ಗಳು ಅಂತ ಇರ್ತಾರೆ, ಇಲ್ಲ ಹೊರಗಿನವ್ರು ಯಾರಾದ್ರೂ ಕಾಂಟ್ಯಾಕ್ಟ್ ಇರ್ತಾರೆ, ನಮ್ಗೆ ಈ ತರ ಆಗಿದೆ, ಈ ತರ ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಅಂದಾಗ ಅವ್ರು ಡಾಕ್ಟರ್ ಸೊಲ್ಯೂಷನ್ ತಗೊಳ್ರಿ ಅಂದ್ರೆ ಡಾಕ್ಟರ್ ಬಂದು ನಮ್ಗೆ ಸೊಲ್ಯೂಷನ್ ಕೊಟ್ಟು ಹೋಗ್ತಾರೆ, ಇಂಥದೆಲ್ಲ ಈ ತರ ಮಾಡ್ರಿ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಹಳ್ಳಿಯಲ್ಲಿ ಮದ್ದುಗಳೇ ಜಾಸ್ತಿ, ಈ ತರ ಮಾಡ್ರಿ ಈ ತರ ಮಾಡ್ರಿ. ಈಗ ಒಂದ್ ಸ್ವಲ್ಪ ಕಾಲು ಒಂದ್ ಸ್ವಲ್ಪ ಕುಂಟ್ತಾ ಓಡಾಡ್ತವೆ, ಅವಾಗ ನಾವೇನ್ ಮಾಡ್ತೀವಿ, ಹಳ್ಳಿ ಜನಗಳು ಇರ್ತಾರಲ್ಲ, ಅಣ್ಣ ಯಾಕೋ ಕಾಲು ಕುಂಟ್ತೈತ್ ನೋಡು ಅಂತೀವಿ. ಅದಕ್ಕೆ ಅವ್ರೇನ ಕಾಲಕ್ ಜಾಡ್ಸಿ ಅದ್ದು ಒಂದ್ ಕಪ್ಪಲ್ಲಿ ಇಟ್ಟು ಹಿಂಗ್ ಜಾಡ್ಸೋದು ಇದು ಮಾಡ್ತಾರೆ, ಅದ್ ಸರಿ ಹೋಗುತ್ತೆ. ಅವಾಗ ನಾವು ಕಾಲು ಉಳಿಕಿದ್ರೆ ನಾವ್ ಹೆಂಗ್ ಮಾಡ್ತೀವೋ ಆ ತರ ಹಿಂಗೆ ನಾಟಿ ಪದ್ಧತಿಗಳಲ್ಲೇ ಹೆಚ್ಚಿನ ಇದು. ಆಮೇಲೆ ಬಟ್ ಈಗ ನಾವು ಒಳಗಡೆ ಈಗ ಒಂದು ಗೋಡನ್ ಮಾಡ್ಬಿಟ್ಟು ಆ ಶೆಡ್ ಒಳಗಡೆನೆ ಹಸುಗಳು ಕಟ್ತೀವಿ, ಅದು ಮಾಡೋದ್ ತಪ್ಪು. ಅದು ಯಾವಾಗ್ಲೂ ಹಸುಗಳು ಏನಪ್ಪಾ ಅಂತಂದ್ರೆ ಸ್ವಲ್ಪ ಗಾಳಿ ಆಡ್ತಾ ಇರ್ಬೇಕು, ಸುತ್ತ ಗಾಳಿ ಆಡ್ತಾ ಇರ್ಬೇಕು ಒಂದು, ಬಟ್ ಒಂದ್ ಅರ್ಧ ಗಂಟೆನೇ ಆಗ್ಲಿ ಸೂರ್ಯನ ಕಿರಣಗಳು ಹಸುಗಳ ಮೇಲೆ ಬೀಳ್ತಾ ಇರ್ಬೇಕು, ಸ್ವಲ್ಪ ಹೊರಗಡೆ ಬರಬೇಕು. ಈಗ ಸಮತಟ್ಟವಾದ ನೆಲದ ಮೇಲೆ ಮಲಗೋದ್ರಿಂದ ಅದರಲ್ಲಿ ರೋಗ ರುಜಿನಗಳು ಏನ್ ಮಾಡ್ತೇವಪ್ಪ, ಮಣ್ಣಿನ ಮೇಲೆ ಹಸುಗಳು ಮಲಗಬೇಕು. ಮಣ್ಣಿನ ಮೇಲೆ ಮಲಗಿದಾಗ ಅದರಲ್ಲಿ ಇರ್ತಕ್ಕಂತ ಕೀಟಾಣುಗಳು ಏನಿರ್ತವೋ ಆ ರೋಗವನ್ನು ಹೀರ್ಕೊಳ್ಳಕ್ಕೆ ಪ್ರಯತ್ನ ಮಾಡುತ್ತೆ ಮಣ್ಣಿನ ನೆಲ. ಅದರಿಂದ ಹಸುಗಳನ್ನ ಒಂದ್ ಅರ್ಧ ಗಂಟೆ ಆಗ್ಲಿ ಮಣ್ಣಿನ ಮೇಲೆ ಓಡಾಡಕ್ ಬಿಡ್ಬೇಕು, ಅವನ್ನ ಬರೀ ಒಳಗಡೆನೆ ಇಟ್ಟು ಸಾಕ್ಬಾರ್ದು. ಕಾಯಿಲೆಗಳು ಜಾಸ್ತಿ ಸಂಭವಿಸೋದ್ರ ಉದ್ದೇಶ ಇಷ್ಟೇನೆ. ಈಗ ಸಗಣಿ ಹಾಕಂತವೆ, ಗೋತ ಹಾಕ್ತವೆ, ಅದ್ರ ಮೇಲೆ ಮಲಗ್ತವೆ. ಆ ಒಂದು ಉದ್ದೇಶದಿಂದ ಮನುಷ್ಯರೇ ಆಗ್ಲಿ ಪ್ರಾಣಿಗಳೇ ಆಗ್ಲಿ ಯಾರೇ ಆಗ್ಲಿ ನಾಲ್ಕು ಗಡ ಮಧ್ಯದಾಗ ಇದ್ದಾಗ ಇದು ಇವೆಲ್ಲ ರೋಗಗಳು ಹೆಚ್ಚಾಗದ ಸಾಧ್ಯತೆ ಇರುತ್ತೆ. ಈಗ ನಾವೆಲ್ಲ ಈಗ ಏನಪ್ಪಾ ಮಾಡ್ತೀವಿ, ಈಗ ಎಲ್ಲ ಹಳ್ಳಿ ಜನಗಳು ಏನ್ ಮಾಡ್ತಾರೆ, ಈಗ ಗುಡ್ಡುಗಳಂತ ಇದ್ದೇ ಇರ್ತವೆ ಹಳ್ಳಿಗಳಲ್ಲಿ, ಗುಡ್ಡುಗಳು ಇರ್ತವೆ. ಈ ಗುಡ್ಡುಗಳಲ್ಲಿ ಹೋದಾಗ ಸಾವಿರಾರು ತರಹದ ಎಲೆಗಳನ್ನ ತಿಂದು ಬರ್ತವೆ, ಸಾವಿರಾರು ತರದ ಎಲೆಗಳನ್ನು ತಿಂದಾಗ ಅದರಲ್ಲಿ ಇರ್ತಕ್ಕಂತ ಪೌಷ್ಟಿಕಾಂಶಗಳನ್ನ ಈ ಹಾಲಿನಲ್ಲಿ ಬರುತ್ತೆ. ಔಷಧೀಯ ಗುಣಗಳು, ಔಷಧೀಯ ಗುಣಗಳು ಈ ಹಾಲಿನಲ್ಲಿ ಇರುತ್ತೆ. ಆ ಉದ್ದೇಶದಿಂದ ಈಗ ಸಣ್ಣ ಮಕ್ಕಳು ಏನಾರ ಯಾರ ಪಕ್ಕದ ಮನೇಲಿ ಯಾರ್ದಾರ ಒಂದು ಪಾಪ ಹುಟ್ಟಿದೆ ಅಂದ್ರೆ, ಏ ಪಾಪಗೆ ಹಸಿನಾಲೆ ನಾಟಿ ಹಸಿನಾಲೆ ತಂದಾಕ್ರಿ ಅಂತಾರೆ. ಯಾಕೆ ಹೇಳ್ತಾರೆ ಇದಕ್ಕೆ? ಈ ಪ್ರಾಣಿಗಳಲ್ಲಿ ಮೇಕೆನೂ ಒಂದು ಸ್ತರ ಸಾಕು ಪ್ರಾಣಿನಿ, ಮೇಕೆನು ಕೂಡ ನೂರಾ ಒಂದು ಎಲೆ ತಿಂದು ಬಂದಿರುತ್ತೆ ಅಂತ ಹೇಳ್ತಾರೆ. ಹಿರಿಯರು ಹೇಳಿರೋದು ನಾವು ನೋಡಿರೋದು ಹೇಳಿರೋದು ಕೇಳಿದೀವಿ. ಹಂಗಾಗಿ ಆ ಗುಣ ಇದ್ರಲ್ಲಿ ಇದ್ದಾಗ ಈ ಹಸುಗಳನ್ನ ಪ್ರತಿ ಒಂದು ಮನೆಯಲ್ಲೂ ಒಂದೊಂದು ಹಸುಗಳನ್ನ ಸಾಕೋದ್ರಿಂದ ಎಲ್ಲರ ಆರೋಗ್ಯಗಳನ್ನು ಎಚ್ಚರಿಕೆಯಿಂದ ನಾವು ಕಾಪಾಡ್ಕೋಬಹುದು ಅನ್ನೋದು ಸುಧಾರಿಸಬಹುದು. ಮತ್ತೆ ಜಮೀನಿಗೆ ಸಾಕಷ್ಟು ಗೊಬ್ಬರ ಆಗುತ್ತೆ, ಅದು ಎರಡನೇ ವಿಚಾರ. ಗೊಬ್ಬರ ಆಗೋದು ಎರಡನೇ ಮೇನ್. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ನಾವು ಒಂದು ಹಸು ಸಾಕ್ಲೇಬೇಕು ಅನ್ನೋದು ನನ್ನ ಆಸೆ. ಒಂದು ಹಸುವಿನಿಂದ ಇಷ್ಟೆಲ್ಲ ಆಮದನಿಗಳು ಇದ್ದಾವೆ ಅಂದಾಗ ನಾವು ಹಸುಗಳನ್ನ ಯಾಕೆ ಸಾಕಬಾರ್ದು? ಇವಾಗ ಪ್ರತಿ ದಿವಸ ಎಷ್ಟು ಲೀಟರ್ ಹಾಲು ಸಿಗುತ್ತೆ? ಡೈರಿ ಎಲ್ಲ ಎಲ್ಲಿದೆ, ನಿಮ್ಮೂರಲ್ಲಿ ಇದೆಯಾ? ಎಷ್ಟು ಲೀಟರ್ ಹಾಲು ಹಾಕ್ತಾರೆ? ಡೈರಿ ನಮ್ಮೂರಿಂದ ಒಂದ್ ಕಿಲೋಮೀಟರ್ ದೂರದಲ್ಲಿದೆ, ಉಲ್ಲೂರು ಅಂತ ಹೇಳಿ. ನಾವು ಆ ಡೈರಿಗೆ ಹಾಲು ಹಾಕೋದು, 22 ಲೀಟರ್ ಹಾಲು ಹಾಕ್ತಾ ಇದ್ವಿ. ಅದರಲ್ಲಿ ವರ್ಷಕ್ಕೊಂದ್ಸರಿ ಬೋನಸ್ ಅಂತ ಹೇಳ್ಕೊಡ್ತಾರೆ, ಮತ್ತೆ 5 ರೂಪಾಯಿ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇತ್ತು. ಆಮೇಲೆ ಈಗ ಇತ್ತೀಚೆಗೆ ಈ ತರ ಎಲ್ಲ ಹಾಲು ಹಾಕೋರಿಗೆಲ್ಲ ಏನ್ ಮಾಡ್ತಾ ಇದಾರೆ, ಕೆಲವರು ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಒಂದು ಬಹುಮಾನ ವಿತರಣೆ ಅಂತ ಹೇಳಿ ಒಂದೊಂದು ಫ್ಯಾನ್ ಕೊಡ್ತಾ ಇದಾರೆ. ಹಸುಗಳಿಗೆಲ್ಲ ಸೊಳ್ಳೆಗಳು ಕಾಟ ಜಾಸ್ತಿ ಆಗುತ್ತೆ, ಸೊಳ್ಳೆಗಳಿದ್ದಾಗ ನೀವು ದನಿ ಮನೆಗೆ ಒಂದೊಂದು ಫ್ಯಾನ್ ಹಾಕ್ರಿ ಅಂತೇಳಿ ಫ್ಯಾನ್ ಕೊಡ್ತಾ ಇದಾರೆ. ಆಮೇಲೆ ಮ್ಯಾಟ್ಗಳು ಬಂದಿದಾವೆ, ಅವಕ್ಕೆಲ್ಲ ದುಡ್ಡು ಇರುತ್ತೆ, ಪುಕ್ಸಟ್ಟೆ ಯಾರು ಕೊಡೋದಿಲ್ಲ, ಒಟ್ಟು ದುಡ್ಡು ಇರುತ್ತೆ. ಮ್ಯಾಟಿಗೆಲ್ಲ ದುಡ್ಡು, ಫ್ಯಾನ್ ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಅಂದ್ರೆ ಈಗ ಇತ್ತೀಚೆಗೆ ಪ್ರತಿ ಒಂದನ್ನು ಒಬ್ಬರ ರೈತರಿಗೆ ಎಲ್ಲ ತಿಳಿಸ್ಬೇಕು, ಹೈನುಗಾರಿಕೆಯಲ್ಲಿ ಮುಂದೆ ಬರಬೇಕು, ಹೈನುಗಾರಿಕೆಯಿಂದ ಏನಕ್ಕೆ ಇವ್ರು ದೂರ ಆಗ್ತಿದ್ದಾರೆ ಅನ್ನೋದ್ರ ಕಾರಣ ಇಷ್ಟೇನೆ. ಹೈನುಗಾರಿಕೆಯಲ್ಲಿ ನಿಗದಿತ ಬೆಲೆ ಸಿಗದೇ ಇದ್ದ ಪಕ್ಷದಲ್ಲಿ ರೈತರು ದೂರ ಆಗ್ತಿದ್ದಾರೆ ಹೊರ್ತುನು ಅದರಲ್ಲಿ ನಮಗೆ ಒಳ್ಳೆ ಬೆಲೆ ಸಿಕ್ತು ಅಂತಂದ್ರೆ ಇನ್ನೂ ಹೆಚ್ಚಿನ ಒಂದು ಹಸುಗಳು ಕಟ್ಟಲಿಕ್ಕೆ ಒಂದು ಅವಕಾಶ ಸಿಕ್ಕಂತ ಆಗುತ್ತೆ. ಈ ಹಸುಗಳು ಏನಾದ್ರೂ ತೊಂದರೆ ಆಗಿ ತೀರ್ಕೊಂಡಾಗ ಇವಕ್ಕೆಲ್ಲ ವಿಮೆ? ಹೌದು, ಅದಕ್ಕೆ ಇನ್ಸೂರೆನ್ಸ್ ಇದೆ. ಈಗ ನಮಗೆ ಡೈರಿ ಮುಖಾಂತರದಿಂದ ನಮಗೆ 850 ರೂಪಾಯಿ ಫೀಸ್ ಕಟ್ಟಿಸ್ಕೊಳ್ತಾರೆ, ಡೈರಿಯಿಂದ ಇನ್ಸೂರೆನ್ಸ್ ಇದೆ. ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಮಾಡ್ಬೇಕು ಅದನ್ನ. ಅದ್ರ ರಿನ್ಯೂವಲ್ ಮಾಡಿದ್ರೆ ನಮ್ಮ ಹಸುವಿಗೆ ಕಿವಿಗೆ ಒಂದು ಹೋಲೆ ಹಾಕಿರ್ತಾರೆ, ಆ ನಂಬರ್ ಇತ್ತು ಅಂತಂದ್ರೆ ಆ ಹಸುವಿಗೆ ನಾವು ಅದಕ್ಕೆ ರೇಟ್ 50,000 ಬೀಳುತ್ತೋ 60,000 ಬೀಳುತ್ತೋ ಅದನ್ನ, ಯಾಕಂದ್ರೆ ಡಾಕ್ಟರ್ ಇನ್ಸ್ಪೆಕ್ಷನ್ ಮಾಡಿರ್ತಾರೆ. ಆ ಡಾಕ್ಟರ್ ಮಾಡಿರ್ತಕ್ಕಂತ ಇದ್ರ ಮೇಲೆ ನಮಗೆ ಅದಕ್ಕೆ ಅಮೌಂಟ್ ಕೊಡ್ತಾರೆ, ಅಮೌಂಟ್ ಕೊಡ್ತಾರೆ. ಆ ತರ ಕೆಟ್ಟದನ್ನ ಬಯಸೋದ್ ಬೇಡ, ಆದ್ರೂ ಕೂಡ ರೈತರು ಅನುಕೂಲ ಆಗುತ್ತದೆ. ಆದ್ರೂ ಕೂಡ ಯಾರು ಬಿಡಲ್ಲ. ಹಳ್ಳಿ ಜನಗಳು ಏನಪ್ಪಾ ಅಂತಂದ್ರೆ, ನಿಜವಾದ ತಿಳುವಳಿಕೆ ಅಂದ್ರೆ ಹಳ್ಳಿ ಜನಗಳಿಗೆ ತುಂಬಾ ಇರುತ್ತೆ, ಆದ್ರೆ ಈಗ ಪಬ್ಲಿಕ್ ಅಲ್ಲಿ ಬರೋದಿಲ್ಲ, ಪಬ್ಲಿಕ್ ಅಲ್ಲಿ ಮಾತಾಡೋದಿಲ್ಲ, ಪಬ್ಲಿಕ್ ಅಲ್ಲಿ ಹೇಳೋದಿಲ್ಲ. ಅವ್ರಿಗೆಲ್ಲ ಗೊತ್ತಿರುತ್ತೆ, ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ಕಷ್ಟ ಕಾಲದಲ್ಲಿ ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ. ಆಮೇಲೆ ಈಗ ಈಗೆಲ್ಲ ನಮ್ಮ ಫೈನಾನ್ಸ್ ಮುಖಾಂತರವಾಗಿ ನಮಗೆ ಮಹಿಳೆಯರಿಗೆ ಮಾತ್ರ ಲೋನ್ಗಳು ಬೇಜಾನ್ ಲೋನ್ಗಳು ಕೊಡ್ತಾ ಇದಾರೆ. ಹಸುವಿನ ಲೋನ್ ಅಂತೂ ಬೇಜಾನ್ ಲೋನ್ ಕೊಡ್ತಾ ಇದಾರೆ. ಈಗ ಆ ಲೋನ್ಗಳು ತಗೊಂಡು ಎಷ್ಟೋ ಜನ ಈ ಹೈನುಗಾರಿಕೆ ಮಾಡ್ತಾ ಇದಾರೆ. ಹೈನುಗಾರಿಕೆ ಶ್ರಮ ಜೀವಿ ಅಷ್ಟೇನೆ, ಶ್ರಮ ಸುಖ ಎಷ್ಟಿದೆಯಾ ಕಷ್ಟನೂ ಅಷ್ಟೇ ಇದೆ. ನಾವು ಕಷ್ಟಪಟ್ರೆ ಸುಖ ಸಿಗುತ್ತೆ, ಕಷ್ಟಪಟ್ರೆ ಸುಖ ಸಿಗುತ್ತೆ. ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋ ಗಾದಿನ ಹಿಂದೆ ಹೇಳಿದರೆ, ದಯವಿಟ್ಟು ಹಸುಗಳು ಪ್ರತಿ ಒಂದು ಮನೆಗೂ ಒಂದು ಹಸು ಕಟ್ಟಬೇಕು, ಅದರಿಂದ ಎಲ್ಲರೂ ಖುಷಿ ಪಡಬೇಕು. ಈಗ ಹೈನುಗಾರಿಕೆ ಮಾಡ್ತಾ ಇದ್ರಲ್ಲ, ಇದರಿಂದ ಸಗಣಿ ಬರುತ್ತಲ್ಲ, ಸಗಣಿನ ನಿಮ್ ಜಮೀನಿಗೆ ಉಪಯೋಗಿಸ್ತಾರೆ ಅಥವಾ ಮಾರಾಟ ಮಾಡ್ತಾರೆ? ಇಲ್ಲ ಸರ್, ನಮ್ ಜಮೀನಿಗೆ ಉಪಯೋಗಿಸ್ತೀವಿ. ಈಗ ಒಂದು ಲೋಡ್ ಸಗಣಿ ತಗೊಳ್ಬೇಕಂದ್ರೆ 10,000 ಕೇಳ್ತಾರೆ, ಒಂದು ಲೋಡಿಗೆ 10,000. ಮೊದ್ಲೆಲ್ಲ ತಿಪ್ಪಿ ಮೇಲೆ ಹೋಗಿ ಖರೀದಿ ಮಾಡ್ತಿದ್ವಿ, ಒಂದೊಂದ್ ಲೋಡ್ ಇರೋದು, ಒಂದ್ ಲೋಡ್ ಇದ್ರೆ 1,000-2,000 ಕೊಟ್ರೆ ಹೋಗೋ ಏರ್ಕೆ ಅನ್ನೋರು. ಈಗ ಆತರ ಇಲ್ಲ ಸರ್, ಯಾಕಂದ್ರೆ ದನಗಳು ಕಮ್ಮಿ ಆಗ್ತಾ ಬಂದಾಗ ಸಗಣಿ ಗೊಬ್ಬರ ಸಿಗ್ತಾ ಇಲ್ಲ ನಮಗೆ. ಆ ಇದ್ರಿಂದ ಅವಾಗ 500 ರೂಪಾಯಿ ಗೊಬ್ಬರ ಈಗ 5,000 ಗೊಬ್ಬರ ಆಗಿದೆ ಸರ್. ಈಗ 10,000 ಸರ್, ಒಂದ್ ಲೋಡಿಗೆ 10,000. ಮತ್ತೆ ಅದನ್ನ ತುಳಿಯಂಗಿಲ್ಲ, ಅವ್ರ ಹೆಂಗೆ ಏರ್ಕೊಡ್ತಾರೋ ಹಂಗೆ ಏರ್ಕೊಂಡ್ ಬರ್ಬೇಕು. ಅದನ್ನ ಮತ್ತೆ ಹೊಲ್ದಾಗೆಲ್ಲ ಚೆಲ್ಲಕ್ಕೆ ಮತ್ತೆ ಅದಕ್ಕೊಂದ್ 2,000, 4 ಕೂಲರ್ ಬೇಕು, 2,000. ಹಿಂಗೆ ರೈತರಿಗೆ ತುಂಬಾ ನಷ್ಟ ಆಗ್ತಾ ಇದೆ. ಈಗ ನೀವ್ ಹೇಳ್ದಂಗೆ ಇತ್ತೀಚೆಗೆಲ್ಲ ಜಾನುವಾರುಗಳ ಸಾಕಾಣಿಕೆ ಕಡಿಮೆ ಮಾಡ್ತಾರೆ ರೈತರು, ಯಾಕೆ ಈ ಜಾನುವಾರುಗಳ ಸಾಕಾಣಿಕೆ ಕಡಿಮೆ ಆಯ್ತು ಅನ್ಸುತ್ತೆ? ಅದೇ ಸರ್, ಈಗ ಹೇಳಿದ್ನಲ್ಲ, ಈಗ ಹೈನುಗಾರಿಕೆಯಲ್ಲಿ ನಮ್ಗೆ ನಿಗದಿತವಾದ ಬೆಲೆ ಸಿಗ್ತಾ ಇಲ್ಲ, ನಿಗದಿತವಾದ. ಈಗ ನಂದೀಗ ಅಲ್ಲಿ 500 ರೂಪಾಯಿ ಕೂಲಿ, ಬೇರೆ ಅವ್ರಲ್ಲಿ ಹೋದ್ರೆ ನನ್ಗೆ 500 ರೂಪಾಯಿ ಕೊಡ್ತಾರೆ. ನಾನು 2 ಹಸು ಕಾದು ಅದಕ್ಕೆ ಮೇವು ಹೊತ್ಕೊಂಬಂದು ಅದಕ್ಕೆ ಮುಸ್ರೆ ಕುಡಿಸಿ ನೀರಾಕಿ ಹಾಲು ಕರೆದು ಇವರು ಟೈಮಿಗೆ ಸರಿಗೆ ನಾನು ಹಾಲು ತಗೊಂಡೋಗಿ ಅಲ್ಲೇ ಹಾಕಿ, ಈಗ 5 ಲೀಟರ್ ಹಾಲು ಇಲ್ಲಾದ್ರೆ 300 ರೂಪಾಯಿ ದುಡ್ಡಾಗುತ್ತೆ. 5 ಲೀಟರ್ ಅಲ್ಲಿಗೆ 60 ರೂಪಾಯಿ ಲೀಟರ್ ಹಂಗಾದ್ರೆ ಪಾಕೆಟ್ ಅಲ್ಲಿಗೆ 300 ರೂಪಾಯಿ ಆಯ್ತು. ಇಲ್ಲಿ ನನಗೆ ಕೊಡೋದು 90 ರೂಪಾಯಿ, ಇಲ್ಲಿ ನಾನು 90 ರೂಪಾಯಿ ಜಾಸ್ತಿನ 300 ರೂಪಾಯಿ ಜಾಸ್ತಿನ ಹೋಗ್ಲಿ. ಅಟ್ ಲೀಸ್ಟ್ ಈಗ 50% ಸಿಗ್ಲಿದ್ರು, ಒಂದು 70% ಏನಾದ್ರೂ ನಮಗೆ ಅಲ್ಲಿ 100 ರೂಪಾಯಿ ಇದ್ರೆ ಇಲ್ಲಿ ಒಂದು 50 ರೂಪಾಯಿ ಏನಾದ್ರು ನಮಗೆ ಸಿಕ್ಕರೆ ನಮಗೊಂಥರ ಖುಷಿ ಇರುತ್ತೆ. ದನ ಸಾಕಕ್ಕೂ ಖುಷಿ ಇರುತ್ತೆ, ನಮಗೆ ಅದರಿಂದ ಲಾಭ ಪಡ್ಕೊಂತೀವಿ ಅಲ್ಲ ಬಿಡು ಅನ್ನೋ ಉದ್ದೇಶದಿಂದ. ಇವತ್ತು ನಾವು 1 ಹಸು ಕಟ್ಟರೆ ನಾಳೆ 4 ಹಸು ಕಟ್ತೀವಿ, ನಮಗೆ ಸಿಗ್ತಾ ಇಲ್ಲ, ಬೆಲೆ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಎಷ್ಟು ಸುಮಾರು ಸರಿ ಎಲ್ಲ ಕೇಳಿದೀವಿ. ನಮಗೆ ಸ್ವಲ್ಪ ಡೈರಿದು ಅಮೌಂಟ್ ಒಂದು 30 ರೂಪಾಯಿ ಸಿಕ್ಕರೆ ಸಾಕು ನಮಗೆ. ಈಗ ನಿಮ್ಗೆ ರೈತರಿಗೆ ಸಿಗ್ತಿಲ್ಲ, ಆದ್ರೆ ಪಾಪ ಸಾಮಾನ್ಯ ಜನಗಳು 60 ರೂಪಾಯಿ ಲೀಟರ್ ಕೊಂಡ್ಕೊಂಡು ಉಪಯೋಗಿಸಬೇಕಾಗೈತೆ. ಹೌದು, ಮಧ್ಯವರ್ತಿಗಳಿಗೆ ಹೋಗ್ತಾ ಇತ್ತಲ್ಲ, ಮಧ್ಯವರ್ತಿಗಳಿಗೆ ಹೋಗ್ತಾ ಇದೆ. ಮಧ್ಯವರ್ತಿಗಳಿಗೆ ಹೋಗೋದ್ಕಿಂತ ನಮಗೆ ನೇರವಾಗಿ ನಮಗೆ ಸಿಗ್ಬೇಕು ಅನ್ನೋದು ನನ್ನ ವಾದ. ಇಲ್ಲ, ಇದ್ರ ಬಗ್ಗೆನೆ ಎಷ್ಟೋ ಚರ್ಚೆಗಳಾಗಿದ್ದಾವೆ, ಎಷ್ಟೋ ಸರಿ ಮಾತಾಡಿದೀವಿ, ಆದ್ರೆ ಇದನ್ನ ಕಾರ್ಯಗತವಾಗಿ ತರ್ತಕ್ಕಂತ ಒಬ್ಬ ವ್ಯಕ್ತಿ ಯಾರು ಸಿಗ್ತಾ ಇಲ್ಲ ನಮಗೆ. ಈಗ ಹೈನುಗಾರಿಕೆಯಿಂದ ಇಷ್ಟೊಂದು ಆದಾಯ ಇತ್ತಲ್ಲ, ಇನ್ನು ಮುಂದೆ ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ಬೇಕನ್ನೋ ಉದ್ದೇಶ ಇದೆಯಾ? ಹೌದು ಇದೆ, ನಮಗೆ ನಿಗದಿತವಾದ ಬೆಲೆ ಸಿಕ್ ನಾನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ನಾನು ಇದು ಒಂದೇ ಇದ್ರಲ್ಲೇ ಮಾಡ್ಬೇಕು ಅಂತ ಇಲ್ಲ, ನಾನು ಹೈನುಗಾರಿಕೆ ಬಗ್ಗೆ ಇದೆ, ಮೀನುಗಳ ಸಾಕಾಣಿಕೆ ಬಗ್ಗೆನೂ ಇದೆ, ನನಗೆ ಕುರಿ ಸಾಕಾಣಿಕೆ ಬಗ್ಗೆನೂ ಇದೆ. ಆದ್ರೆ ಇದ್ರಲ್ಲಿ ಮೂರಲ್ಲಿ ನಾನು ಯಾವ್ದಾದ್ರು ಒಂದು ಮಾಡ್ಲೇಬೇಕು ಅಂತ ಇದ್ದೀನಿ. ಹಸು ಸಾಕಣೆ ಬಗ್ಗೆ ಅಂತಂದ್ರೆ ನಾನು ಚಿಕ್ಕಂದಿನಿಂದಲೂ ನಾನು ಹಸುಗಳನ್ನ ನೋಡ್ತಾ ಬಂದಿದ್ದೀನಿ, ಅದರಿಂದ ಏನಿದೆ ಅಂತ ಗೊತ್ತು. ಇದು ಕುರಿ ಸಾಕಾಣಿಕೆ ಬಗ್ಗೆನಾದ್ರೂ ನಾನು ಅಕ್ಕಪಕ್ಕದವರೆಲ್ಲ ನನ್ನ ಜೊತೆಗೆ ಮಾಡೋರ್ನೆಲ್ಲ ನೋಡ್ತೀನಿ, ಅದು ಗೊತ್ತು. ಏನ್ರೀ ಇವತ್ತು 5,000-5,500 ಒಂದು ಕುರಿ ಮರಿ ತರ್ತಾರೆ, ಕುರಿಮರಿ ತಂದು 4 ತಿಂಗಳು ಬೇಯಿಸಿದ್ರೆ ಸಾಕು, ಅದಕ್ಕೆ ತ್ರಿಬಲ್ ಲಾಭ ಬರುತ್ತೆ. ನೀನ್ 5,000 ನಾನು ಯಾರಿಗಾರು ಕೊಟ್ರೆ ಇವತ್ತು ಆದ್ರೆ 150 ರೂಪಾಯಿ ಬಡ್ಡಿ ಕೊಡ್ತಾರೆ ಅಷ್ಟೇನೆ. 150 ರೂಪಾಯಿಗೆ ಒಂದು ತಿಂಗಳ 150 ರೂಪಾಯಿ ತಗೊಳೋದು ಜಾಸ್ತಿನ, ಈಗ ಕುರಿ ಸಾಕಿ ಕುರಿಯಿಂದ 30% ಲಾಭ ತಗೊಳೋದು ಜಾಸ್ತಿನ. ಆ ಒಂದು ಉದ್ದೇಶದಿಂದ ಎಲ್ಲಾದ್ರಲ್ಲೂ ಶ್ರಮದಲ್ಲಿ ಕಷ್ಟದಲ್ಲಿ ಸುಖ ಇದೆ ಅನ್ನೋದು ನನ್ನ ಭಾವನೆ. ಆದ್ರೆ ಈ ಭಾವನೆಗೆ ಸ್ಪಂದಿಸೋ ಅಂತವ್ರು ಇಲ್ಲ. ಒಟ್ಟಾರೆಯಾಗಿ ಹೈನುಗಾರಿಕೆ ನಿಮ್ಗೆ ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆ? ಹೌದು ಹೌದು ಹೌದು, 100 ಸಂತೋಷವಾಗಿದ್ರ? ಹಾಗಿದ್ರೆ ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಫೋನ್ಗೆ ಮಾತಾಡಬಹುದು ಸರ್. ನಿಮ್ ಫೋನ್ ನಂಬರ್ ಹೇಳ್ರಿ. ನಮ್ ಫೋನ್ ನಂಬರು 7795015578. ಈ ನಂಬರ್ಗೆ ಕಾಲ್ ಮಾಡಿ. ರೈತ ಬಾಂಧವರೇ, ಜಾನಕೊಂಡದ ರೈತ ಮಹಿಳೆ ಶ್ರೀಮತಿ ಕವಿತಾ ಅವರ ಫೋನ್ ನಂಬರ್ ನಾನು ಮತ್ತೊಮ್ಮೆ ಹೇಳ್ತೇನೆ, 7705015578. ಬಹಳ ಸಂತೋಷ ಕವಿತಾ ಅವರ, ಇದುವರೆಗೂ ನಿಮ್ಮ ಹೈನುಗಾರಿಕೆಯಲ್ಲಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಿಮಗೂ ನಮಸ್ಕಾರ. ಇದುವರೆಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಜಾನುಕೊಂಡ ಗ್ರಾಮದ ರೈತ ಮಹಿಳೆ ಕವಿತಾ ಕೆವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಕೂಪನಹಳ್ಳಿ. ಇದೀಗ

ಪತ್ತೆಗೂ ಸೊತೆಗೂ ಹಿತ್ತಲಾಗೆ ಏಕಾಂತ ಹುತ್ತು ಬಂದ ಮಗ್ಗೆ ಉಣಲಿ ಕೇಸುಯ್ಯ ಹುತ್ತು ಬಂದ ಮಗ್ಗೆ ಉಣಲಿ ಕೇಸುಯ್ಯ ಹುತ್ತು ಬಂದ ಮಗ್ಗೆ ಉಣಲಿ ಕೇಸುಯ್ಯ ಹುತ್ತು ಬಂದ ಮಗ್ಗೆ ಉಣಲಿ ಕೇಸುಯ್ಯ ಹುತ್ತು ಬಂದ ಮಗ್ಗೆ ಉಣಲಿ ಕುತೆನೆಂದಾಳೆ ಉತ್ರಾದೀನೆಂಬ ಸೊಸೆ ಬ್ಯಾಡ ಸುಯ್ಯ ಉತ್ರಾದೀನೆಂಬ ಸೊಸೆ ಬ್ಯಾಡ ಸುಯ್ಯ ಉತ್ರಾದೀನ ಎಂಬ ಸೊಸೆ ಬ್ಯಾಡ ಸುಯ್ಯ ಉತ್ತರಾಧೀನೆಂಬ ಸೊಸೆ ಬ್ಯಾಡ ಸುಯ್ಯ ಉತ್ತರಾಧೀನೆಂಬ ಸೊಸೆ ಬ್ಯಾಡ ನನ್ನ ಮಗನೇ ಬಿಟ್ಟು ಬೀಡವಳ ತವರಿಗೆ ಸುಯ್ಯ ಬಿಟ್ಟು ಬೀಡವಳ ತವರಿಗೆ ಸುಯ್ಯ ಬಿಟ್ಟು ಬೀಡವಳ ತವರಿಗೆ ಸುಯ್ಯ ಬಿಟ್ಟು ಬೀಡವಳ ತವರಿಗೆ ಸುಯ್ಯ ಬಿಟ್ಟು ಬೀಡು ಓಕೆ ಎತ್ತಲ್ಲ ಎಮ್ಮೆಲ್ಲ ಒಂದೋರ ಮುಟ್ಟಿ ತರ ಮುಟ್ಟಿ ಸುಯ್ಯ ಒಂದೋರ ಮುಟ್ಟಿ ತರ ಮುಟ್ಟಿ ಸುಯ್ಯ ಒಂದೋರ ಮುಟ್ಟಿ ತರ ಮುಟ್ಟಿ ಸುಯ್ಯ ಒಂದೋರ ಮುಟ್ಟಿ ತರ ಮುಟ್ಟಿ ಸುಯ್ಯ ಒಂದೋರ ಮುಟ್ಟಿ ತರ ಮುಟ್ಟಿ ತಂದಂತವಳ ಮಿತ್ರೇ ನಾನ್ ಹೆಂಗೆ ಬಿಡಲವ್ವ ಸುಯ್ಯ ಮಿತ್ರೇ ನಾನ್ ಹೆಂಗೆ ಬಿಡಲವ್ವ ಸುಯ್ಯ ಮಿತ್ರೇ ನಾನ್ ಹೆಂಗೆ ಬಿಡಲವ್ವ ಸುಯ್ಯ ಮಿತ್ರೇ ನಾನ್ ಹೆಂಗೆ ಬಿಡಲವ್ವ ಸುಯ್ಯ ಒಂದು ವಾರ ಹಾಕೆ ಬಂದೀಯ ಮಾರೇನು ಮೇಲೊಬ್ಬ ರಾಣಿ ತರಿಸೇನು ಸುಯ್ಯ ಮೇಲೊಬ್ಬ ರಾಣಿ ತರಿಸೇನು ಸುಯ್ಯ ಮೇಲೊಬ್ಬ ರಾಣಿ ತರಿಸೇನು ಸುಯ್ಯ ಮೇಲೊಬ್ಬ ರಾಣಿ ತರಿಸೇನು ಸುಯ್ಯ ಮೇಲೊಬ್ಬ ರಾಣಿ ತರಿಸೇನು ನನ್ನ ಮಗನೆ ಬಿಟ್ಟು ಬೀಡವಳ ತವರಿಗೆ ಸುಯ್ಯ ಬಿಟ್ಟು ಬೀಡವಳ ತವರಿಗೆ ಸುಯ್ಯ ಬಿಟ್ಟು ಬೀಡು ಓಕೆ ಹಸುವಲ್ಲ ಕರುವಲ್ಲ ಎಳ್ಡೋರ ಮುಟ್ಟಿ ತರ ಮುಟ್ಟಿ ಸುಯ್ಯ ಎಳ್ಡೋರ ಮುಟ್ಟಿ ತರ ಮುಟ್ಟಿ ಸುಯ್ಯ ಎಳ್ಡೋರ ಮುಟ್ಟಿ ತರ ಮುಟ್ಟಿ ತಂದಂಥವಳ ಮಿತ್ರೇನ ಹೆಂಗೆ ಬಿಡಲವ್ವ ಸುಯ್ಯ ಮಿತ್ರೇನ ಹೆಂಗೆ ಬಿಡಲವ್ವ ಸುಯ್ಯ ಎಳ್ಳು ವರ ಹಾಕೆ ಬಾಲೆಯ ಮಾರುವೆ ಮೇಲೊಬ್ಬ ರಾಣಿ ತರಿಸುವೆ ಸುಯ್ಯ ಮೇಲೊಬ್ಬ ರಾಣಿ ತರಿಸುವೆ ಸುಯ್ಯ ಮೇಲೊಬ್ಬ ರಾಣಿ ತರಿಸುವೆ ನನ್ನ ಮಗನೆ ಬಿಟ್ಟು ಬೀಡು ಬಿಟ್ಟು ಬೀಡವಳ ತವರಿಗೆ ಸುಯ್ಯ ಬಿಟ್ಟು ಬೀಡವಳ ತವರಿಗೆ ಸುಯ್ಯ ಬಿಟ್ಟು ಬೀಡವಳ ತವರಿಗೆ ಸುಯ್ಯ ಬಿಟ್ಟು ಬೀಡವಳ ತವರಿಗೆ ಸುಯ್ಯ ನೆಲೀನಾಗಿರುವುದೆಲ್ಲಕ್ಕಿ ಬಾನಾವ ಉಂಡಾರ ಹೋಗಿ ಸೊಸೆ ಮುದ್ದೆ ಸುಯ್ಯ ಉಂಡಾರ ಹೋಗಿ ಸೊಸೆ ಮುದ್ದೆ ಸುಯ್ಯ ಉಂಡಾರ ಹೋಗಿ ಸೊಸೆ ಮುದ್ದೆ ಸುಯ್ಯ ಉಂಡಾರ ಹೋಗಿ ಸೊಸೆ ಮುದ್ದೆ ಸುಯ್ಯ ನೀನಾರ ಉಣ್ಣೆ ನಿನ್ನ ಮಗನಿಗಾರ ಇಕ್ಕೆ ಮತ್ತೆ ಬಾರು ಒಳಗೆ ಮಡಗೀರೆ ಸುಯ್ಯ ಮತ್ತೆ ಬಾರು ಒಳಗೆ ಮಡಗೀರೆ ಸುಯ್ಯ ಮತ್ತೆ ಬಾರು ಒಳಗೆ ಮಡಗೀರೆ ಸುಯ್ಯ ಮತ್ತೆ ಬಾರು ಒಳಗೆ ಮಡಗೀರೆ ಸುಯ್ಯ ಒಂದನ್ನೆತ್ತಿಕೊಂಡು ಕಂದಾನ ಕೈ ಹಿಡುಕೊಂಡು ಗೆಜ್ಜೆವ ಜರನ ನಡೆಸೂತ ಸುಯ್ಯ ಗೆಜ್ಜೆವ ಜರನ ನಡೆಸೂತ ಸುಯ್ಯ ಗೆಜ್ಜೆವ ಜರನ ನಡೆಸೂತುತ್ತರ ದೇವಿ ಹೋದಾಳೆ ಬಾಳೆ ಬನಕಾಗಿ ಸುಯ್ಯ ಹೋದಾಳೆ ಬಾಳೆ ಬನಕಾಗಿ ಸುಯ್ಯ ಬಾಗಿಲಾಗಿರುವ ಬಾಳೆಯ ಬನಗಳಿರಬಹುದು